ವಿಧಾನಸಭಾ ಚುನಾವಣೆ ನಾಳೆ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಜಿಲ್ಲಾ ಸ್ವೀಪ್ ಸಮಿತಿಗಳಿಂದ ಮುಂದುವರೆದ ಮತದಾನ ಜಾಗೃತಿ ಅಭಿಯಾನ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 6:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆಯಾದ 50 ವರ್ಷಗಳ ಆಚರಣೆಯ ಸಂದರ್ಭದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಕುಮಾರ್ ಪಿ ಅವರೊಂದಿಗಿನ ಮಾತುಕತೆಯನ್ನು ಕೇಳಬಹುದು. ಇವರೊಡನೆ ಭಾಗವಹಿಸುತ್ತಾರೆ ಜಿ ಶಾಂತಕುಮಾರ್. ಕಾಡು ಕಾಡುದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಣೆಯಾದ 50 ವರ್ಷಗಳ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಕುಮಾರ್ ಪಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿ ಶಾಂತಕುಮಾರ್. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿ April 9 50 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಕುಮಾರ್ ಪಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಇವರೊಂದಿಗೆ ಮಾತನಾಡ್ತಾ ಈ ಸಂಭ್ರಮವನ್ನು ಹೇಗೆ ಆಚರಣೆ ಮಾಡಿದರು ಮತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಈಗ ಬಹಳ ಮುಖ್ಯವಾಗಿ ಇತ್ತೀಚೆಗೆ ದೇಶದಾದ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಂಥದ್ದು ಯಾಕೆ ಅಂತ ಹೇಳಿದ್ರೆ, ದೇಶದ ಪ್ರಧಾನಮಂತ್ರಿಗಳು ಇಲ್ಲಿ ಬಂದು ಹುಲಿ ಗಣತಿಯ ಅಂದಾಜನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ದೇಶದಾದ್ಯಂತ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಭಾಳಷ್ಟು ಹೆಸರನ್ನು ಮಾಡಿತು, ಎಲ್ರಿಗೂ ಗೊತ್ತಾಯ್ತದ. ಈ ಸಂದರ್ಭವನ್ನು ನೀವು ಹೇಗೆ ಸಂಭ್ರಮಿಸಿದ್ರಿ? ಹೌದು, ತಮಗೆಲ್ಲ ಗೊತ್ತಿರಬಹುದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ 1973 ಹುಲಿ ಪ್ರದೇಶವಾಗಿ ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಹತ್ರ ಇದ್ದ ಹುಲಿಗಳು ಗಣತಿ ಪ್ರಕಾರ 12 ಉಳಿಯಿತು. ಈ ವರ್ಷ 2023 50 ವರ್ಷ ಪೂರ್ತಿಯಾದ ಅಂತ ಈಗ ನಮ್ಮದು ಹುಲಿ ಸಂಖ್ಯೆ 143 ಹುಲಿಗಳು ನಮ್ಮ ಬಂಡೀಪುರದಲ್ಲಿ ಇದೆ. ಇನ್ನೊಂದು ನಿಮಗೆ ಗೊತ್ತಾಗಬಹುದು, ಕಾಡು ಅಂತ ಅಂದರೆ ಕರ್ನಾಟಕದಲ್ಲಿ ಬಂಡೀಪುರನೇ ಎಲ್ರಿಗೂ ಜ್ಞಾಪಕ ಬರುವುದು ಅಂತ ಒಂದು ಪ್ರಶಸ್ತಿ ಪದದ ಒಂದು ಹುಲಿ ಪ್ರದೇಶ. ಬಟ್ ಈಗ ನಮ್ಮದು ಭಾರತ ಪ್ರಥಮರು ಬಂದ ಮೇಲೆ ಇನ್ನೂ ಹೆಚ್ಚುವರಿಯಾಗಿ ಅದಕ್ಕೆ ಒಂದು ಬೆಂಬಲ ಸಿಕ್ಕಿದೆ, ಒಂದು ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು 12 ಹುಲಿಯಿಂದ 143 ಹುಲಿ ಬರೀ 50 ಕಾಲ ನಾವು ಕಡಿದು ಬಂದಿದ್ದೀವಿ. ಈ 50 ಕಾಲದಲ್ಲಿ ಎಷ್ಟೋ ಕಷ್ಟಗಳು, ಎಷ್ಟೋ ಶ್ರಮಗಳು, ಎಷ್ಟೋ ನಮ್ಮ ಫ್ರಂಟ್ಲೈನ್ ಸ್ಟಾಫ್ ಅಂತ ಹೇಳ್ತಕ್ಕ ನಮ್ಮ ಸಿಬ್ಬಂದಿಗಳು, ಆಫೀಸರ್ಸ್ಗಳು ಎಲ್ಲರೋಡ ಪಾತ್ರನೂ ಇದರಲ್ಲಿ ಇದೆ. ಹಾಗಾಗಿ ಈಗ ಬಂಡೀಪುರ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದ ಮ್ಯಾನೇಜ್ಮೆಂಟ್ ಇಫೆಕ್ಟಿವ್ನೆಸ್ ಇವಾಲ್ಯುವೇಷನ್ ಅಂತ ಹೇಳತಕ್ಕದಲ್ಲಿ ಬಂಡೀಪುರ್ಗೆ 2ನೇ ಸ್ಥಾನ ಸಿಕ್ಕಿದೆ. 1% ನಾವು 2ನೇ ಸ್ಥಾನ ಹಿಂದೆ ಇದ್ದೀವಿ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಇರುವ 53 ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಂಡೀಪುರ್ಗೆ 2ನೇ ಸ್ಥಾನ, ಇದು ಬಹಳ ಮುಖ್ಯವಂತ. ಇದು ಅಂದ್ರೆ ಬಂಡೀಪುರ್ ಒಂದು ಆಸ್ಪರ್ ದ ಯಂಗ್ ಅದನ್ನು ನಿರ್ವಹಣೆ ಮಾಡಬೇಕು ಅದು ಪ್ರಕಾರ ನಿರ್ವಹಣೆ ಮಾಡ್ತಾ ಇದ್ದು ದ ಬೆಸ್ಟ್ ಪಾರ್ಕ್ ಅಂತ ನಾವು ಹೇಳಬಹುದು. ಸೊ ಅಂತಹ ಮಹತ್ವವನ್ನು ಕೂಡ ನಮ್ಮ ಬಂಡೀಪುರಕ್ಕೆ ನಮ್ಮ ಕರ್ನಾಟಕಕ್ಕೆ ಇದು ಒಂದು ಹೆಮ್ಮೆ ಅಂತ ಹೇಳಬಹುದು. ಅಂತ ಒಂದು ಒಳ್ಳೆ ಏರಿಯಾ ಒಂದು ಇದಕ್ಕೆ ನಮ್ಮ ಭಾರತ ಪ್ರಥಮರವರು ಭೇಟಿ ಕೊಟ್ಟರು. ಅವರು ಕೂಡ ಭೇಟಿ ಕೊಟ್ಟಾಗ ನಾವು ಕೂಡ ಬಂಡೀಪುರ ಬಗ್ಗೆ ಏನಾದ ಬೆಸ್ಟ್ ಪ್ರಾಕ್ಟೀಸಸ್, ನಮ್ದು ಬಂಡೀಪುರನ ಸ್ಟ್ರೆಂತ್ ಏನು, ಬಂಡೀಪುರ ಅಂದರೆ ಯಾಕೆ ಇಷ್ಟು ಎರಡನೇ ಸ್ಥಾನಕ್ಕೆ ಬರೋಕ್ಕೆ ಏನೇನು ಕಾರಣ, ಅದೆಲ್ಲ ನಾವು ಅವರಿಗೆ ವಿಸ್ತಾರವಾಗಿ ಅವರಿಗೆ ಬ್ರೀಫ್ ಮಾಡಿ ನಮ್ಮ ಬಂಡೀಪುರ ಬೆಸ್ಟ್ ಪ್ರಾಕ್ಟೀಸ್ ಎಲ್ಲ ತೋರಿಸಿದ್ದೀವಿ. ಸರ್, ಈಗ ಬಹಳ ಮುಖ್ಯವಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂದ ತಕ್ಷಣನೇ ಅಥವಾ ಹುಲಿ ಯೋಜನೆ ಅಂದ ತಕ್ಷಣನೇ ಕೆಲವರಿಗೆಲ್ಲ ಕಲ್ಪನೆ ಇರುತ್ತೆ, ಈ ಕಾಡು ಬಹಳ ದಟ್ಟವಾಗಿರಬೇಕು, ಬಹಳ ಸುಂದರವಾಗಿರಬೇಕು, ಈ ಥರದ್ದೆಲ್ಲ ಕಲ್ಪನೆಗಳಿರುತ್ತೆ. ನಿಜವಾಗ್ಲೂ ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ ಅಥವಾ ಟೈಗರ್ ರಿಸರ್ವ್ ಅಂತ ಏನಿದೆಯಲ್ಲ, ಇದು ಯಾವ ಮಾದರಿಯ ಕಾಡು? ನಿಮಗೆಲ್ಲ ಗೊತ್ತಿಂಗ ಬಂಡೀಪುರ ಇದು ನಮ್ದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಒಂದು ಅಂಗ ನಮ್ಮ ಬಂಡೀಪುರ. ಇದೇ ಬಂಡೀಪುರ 1941 ವೇಣುಗೋಪಾಲ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಡಿಕ್ಲೇರ್ ಆಗಿ ತದನಂತರ 1974 ರಾಷ್ಟ್ರೀಯ ಉದ್ಯಾನವನವನ್ನು ಘೋಷಣೆ ಆಗಿ ತದನಂತರ ಇದು ಮೈಸೂರು ಎಲಿಫೆಂಟ್ ರಿಸರ್ವ್ ಅಲ್ಲೂ ಇದು ಅಂಗವಾಗಿದೆ. ಅಂತ ಒಂದು ಬಂಡೀಪುರ ಹುಲಿ ಸಮೃದ್ಧ ಪ್ರದೇಶ. ಒಂದು 4-5 ರೀತಿಯ ಕಾಡುಗಳಿದೆ. ಒಂದು ಮಾಸ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳಬಹುದು, ನಮ್ದು ಕೇರಳ ಬಾರ್ಡರ್ ದ ವಯನಾಡು ಬಾರ್ಡರ್ ಅಲ್ಲಿ ಇರತಕ್ಕಂತ ಕಾಡುಗಳು, ಸ್ವಲ್ಪ ಮಾಸ್ ಡೆಸಿಡಿಯಸ್ ಸ್ವಲ್ಪ ಥಿಕ್ ಫಾರೆಸ್ಟ್ ಆಗಿರುತ್ತದೆ. ಅಲ್ಲಿಂದ ಇನ್ನು ಈಚೆ ಕಡೆ ಮುಂದೆ ಬಂದ್ರೆ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ವಲ್ಪ ಟೀಕು, ಸಾಗುವಣಿ ಮತ್ತೆ ಮತ್ತಿ ಅಂತ ಸ್ಪೀಶೀಸ್ ಎಲ್ಲ ಇದೆ. ಅದರಿಂದ ಇನ್ನು ಮುಂದೆ ಟುವರ್ಡ್ಸ್ ಈಸ್ಟರ್ನ್ ಸೈಡ್ ಅಲ್ಲಿ ಬಂದ್ರೆ ಈವನ್ ಸ್ಕ್ರಬ್ ಫಾರೆಸ್ಟ್ ಕೂಡ ಇದೆ. ಒಂದು ಕರೆ ನಮ್ದು ತಮಿಳ್ನಾಡು ಬಾರ್ಡರ್ ಇದೆಲ್ಲ, ದಟ್ ಮೊಯಾರ್ ವ್ಯಾಲಿ ಇದೆಲ್ಲ ವೆರಿ ಡ್ರೈ ಅಂಡ್ ಸ್ಕ್ರಬ್ ಫಾರೆಸ್ಟ್. ಅಲ್ಲಿ ಏನು ದೊಡ್ಡ ದೊಡ್ಡ ಮರಗಳು ಸಿಗಲ್ಲ. ಶೋಲಾ ಕಾಡು ಕೂಡ ಇದೆ. ಇದನ್ ಬಿಟ್ಟು ನಮ್ದು ಗೋಪಾಲ ಸ್ವಾಮಿ ಬೆಟ್ಟ ಅಂತ ಒಂದು ಇದೆ, ಅದೇ ನಮ್ಮ ಬಂಡೀಪುರಿಗೆ ಎತ್ತರದಿಂದ ಇರುವ 1454 ಅಬೋ MSL. ಅಲ್ಲಿ ನಮ್ದು ಶೋಲಾ ಫಾರೆಸ್ಟ್ ಕೂಡ ಇದೆ, ಅಂದ್ರೆ ಶೋಲಾ ಗ್ರಾಸ್ ಲ್ಯಾಂಡ್, ಶೋಲಾ ಫಾರೆಸ್ಟ್ ಎರಡೂ ಇದೆ. ಹಾಗಾಗಿ ನಮ್ದು ಬಂಡೀಪುರ ಇದೆಲ್ಲ 3-4 ಬಿಟ್ಟು ಇನ್ನೊಂದು ಕೂಡ ನಮ್ದು 3 ನದಿಗಳಿದೆ. ನಿಮಗೂ ಗೊತ್ತದಂಗೆ ಇವನ್ ದಟ್ ಮೊಯಾರ್ ನದಿ, ಆ ನದಿ ಇದು ಎರಡು ಭಾಗನು ಒಂದು ಸ್ಪೆಷಲ್ ಟೈಪ್ ಆಫ್ ಫಾರೆಸ್ಟ್, ನಾವು ರಿಪೇರಿಯನ್ ಫಾರೆಸ್ಟ್ ಆ ರೈಪೇರಿಯನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಆಮೇಲೆ ನಮ್ದು ನುಗು ನದಿ ಇದೆ, ಇವನ್ ಕೇರಳ ಬಾರ್ಡರಿಂದ ಹುಟ್ಟು ನಮ್ಮ ಕರ್ನಾಟಕ ಒಳಗಡೆ ಬಂದು ಅಲ್ಲಿ ನುಗು ಡ್ಯಾಮ್ ಕೂಡ ಇದೆ. ಅದು ಎರಡು ಕಡೆನು ಇರುವಂತ ಕಾಡು, ಸ್ಪೆಷಲ್ ಕಾಡು, ಅದನ್ನು ನಾವು ರೈಪೇರಿಯನ್ ಆ ರಿವರೈನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅದೇ ರೀತಿ ನಮ್ದು ಕಬಿನಿ ಇದೆ. ಸೊ ಕಬಿನಿ ಬ್ಯಾಕ್ ವಾಟರ್ ಬಂಡೀಪುರ, ಅದು ಅಕ್ಕಪಕ್ಕದಲ್ಲಿ ಇರುವ ಕಾಡುಗಳೆಲ್ಲ ಬೇರೆ ಸ್ಪೆಷಲ್ ಟೈಪ್ ಆಫ್ ಟ್ರೀ ಸ್ಪೀಶೀಸ್ ಇದೆ. ಸೊ ಈ ರೀತಿ ನಮ್ದು ಮಾಯ್ಸ್ ಡೆಸಿಡಿಯಸ್ ಫಾರೆಸ್ಟ್, ಡ್ರೈ ಡೆಸಿಡಿಯಸ್ ಫಾರೆಸ್ಟ್, ಸ್ಕ್ರಬ್ ಫಾರೆಸ್ಟ್, ಶೋಲಾ ಫಾರೆಸ್ಟ್ ಅಂಡ್ ರಿಪೇರಿಯನ್ ಫಾರೆಸ್ಟ್, ಆ ಥರ ಒಂದು 5 ರೀತಿಯ ಕಾಡುಗಳು ನಮ್ಮ ಹತ್ರ ಇದೆ. ಈಗ ಬಂಡೀಪುರ ಹುಲಿ ಯೋಜನೆ ಕೂಡ ಈಗ ಪ್ರವಾಸೋದ್ಯಮದಲ್ಲಿ ಹೆಚ್ಚು ಹೆಸರು ಮಾಡ್ತಾ ಇರುವಂಥದ್ದು. ಪ್ರವಾಸಿಗರು ಬಂದರೆ ಸಾಮಾನ್ಯವಾಗಿ ಒಳಗೆ ಹೋಗೋದಕ್ಕೆ ಸೀಟು ಸಿಗಲ್ಲ ಅಂತ ಪರಿಸ್ಥಿತಿ ಇದೆ. ಈಗೆಲ್ಲ ಏನು ವ್ಯವಸ್ಥೆ ಮಾಡ್ತಾ ಇದ್ರಿ ಇಂಥದಕ್ಕೆಲ್ಲ? ಈಗ ತಮಗೆಲ್ಲ ಗೊತ್ತಿದ್ದಂಗೆ ಬಂಡೀಪುರ ಇಸ್ ಒನ್ ಆಫ್ ದ ಟಾಪ್ ಡೆಸ್ಟಿನೇಷನ್ ಫಾರ್ ದ ಟೂರಿಸ್ಟ್. ಎಲ್ಲ ಪ್ರವಾಸಿಗರಿಗೆ ಒಂದು ಬಹಳ ಬೇಡಿಕೆ ಇರತಕ್ಕಂಥ ಒಂದು ಜಾಗ. ಬಟ್ ನಮ್ಮ ಕರ್ನಾಟಕದ ತಗೊಂಡ್ರೆ ಪ್ರವಾಸಮದಲ್ಲಿ ನಾವು ರೆಸ್ಪಾನ್ಸಿಬಲ್ ಟೂರಿಸಮ್ ಅನ್ನು ಫಾಲೋ ಮಾಡ್ತೀವಿ. ಅಂದರೆ ಪ್ರತಿಯೊಂದಕ್ಕೂ ಒಂದು ನಿಯಮ, ಪ್ರತಿಯೊಂದಕ್ಕೂ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ಇಷ್ಟೇ ಜನಗಳು ಹೋಗ್ಬೋದು, ಒಂದು ದಿವಸಕ್ಕೆ ಇಷ್ಟೇ ಗಾಡಿಗಳು ಅಲೋ ಮಾಡ್ತೀವಿ ಅಂತ ನಾವಾಗಲೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಕೊಂಡು ನಾವು ಇದನ್ನು ಮಾಡ್ತಾ ಇರೋದು. ಅದು ಪ್ರಕಾರ ನಮ್ಮ ಬಂಡೀಪುರಲ್ಲಿ 31 ವೆಹಿಕಲ್ ರನ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಇದೆ. ಅಂದರೆ ನಮ್ಮದು ಕ್ಯಾರಿಂಗ್ ಕೆಪಾಸಿಟಿ 31 ವೆಹಿಕಲ್ ಒಂದು ದಿವಸಕ್ಕೆ. ಅದು ಪ್ರಕಾರ ನಾವು ರೆಸ್ಪಾನ್ಸಿಬಲ್ ಆಗಿ ಬೆಳಿಗ್ಗೆ 6-10 ಬರೇ, ಮತ್ತು ಮಧ್ಯಾಹ್ನ 3 ಸಂಜೆ 6 ಬರೇ, ಇಷ್ಟೇ ಟೈಮ್ ಸ್ಲಾಟಲ್ಲಿ ನಾವು ಮಾಡ್ತಾ ಇರೋದು. ಸೊ ಈಗ ಇಷ್ಟು ರೆಸ್ಪಾನ್ಸಿಬಲ್ ಆಗಿ ಮಾಡತಕ್ಕಂಥ ಪ್ರಾಣಿಗಳಿಗೆ ಯಾವುದೇ ತೊಂದರೆವಿಲ್ಲ. ಅದೇ ರೀತಿ ಪ್ರವಾಸಿಗರಿಗೂ ಕೂಡ ಕಟ್ಟುನಿಟ್ಟಾಗಿ ವೆರಿ ನೀಟಾಗಿ ಶಿಸ್ತುವಾಗಿ ಮಾಡ್ತಾ ಇರೋದು. ಇದು ಎಲ್ರಿಗೂ ಇದು ಭಾಳ ಒಳ್ಳೆಯದೇ, ಈವನ್ ಪ್ರಾಣಿಗಳಿಗೂ ಭಾಳ ಒಳ್ಳೆಯದೇ. ಬಟ್ ಕೆಲವ್ರಿಗೆ ಅನಿಸ್ಬೋದು ನಾವು ಜಾಸ್ತಿ ಬಿಡಲ್ಲ, ಇಲ್ಲಿ ನಾವು ಕಮರ್ಷಿಯಲ್ ಆಗಿ ಮಾಡಬೇಕಂತ ನಮಗೆ ಯಾವುದೇ ಇದಿಲ್ಲ. ಅಂದರೆ ನಮ್ಮ ದುಡ್ಡು ಸಂಪಾದನೆ ಮಾಡಬೇಕು, ನಮಗೆ ದುಡ್ಡು ಬೇಕು ಟು ಪ್ರೊಟೆಕ್ಟ್ ವೈಲ್ಡ್ ಲೈಫ್, ಟು ಕನ್ಸರ್ವ್ ವೈಲ್ಡ್ ಲೈಫ್. ಬಟ್ ಆದರೂ ಸಹ ನಾವು ರೆಸ್ಪಾನ್ಸಿಬಲ್ ಟೂರಿಸಮ್ ಅಂತ ಒಂದು ಇಟ್ಟುಕೊಂಡು ಕಟ್ಟುನಿಟ್ಟಾಗಿ ನಾವು ಮಾಡ್ತಾ ಬರ್ತೀವಿ. ಸರ್, ಈಗ ನೀವಾಗಲೇ ಮಾತಾಡ್ತಾ ಹೇಳಿದ್ರಿ 140 ಹುಲಿಗಳು ಇಲ್ಲಿ ಅಂದಾಜಿಸಲಾಗಿದೆ ಅಂತ. ಈಗ ಅದಕ್ಕೆ ಧಾರಣೆ ಆಗುವಷ್ಟು ಕಾಡು ಇದೆಯಾ ಇಲ್ಲಿ? ಖಂಡಿತ ಆಗಿ, ನಮ್ದು ಬಂಡೀಪುರ ಅಂತ ಇಲ್ಲ, ಯಾವುದೇ ಕಾಡಲ್ಲಿ ಒಂದು ಹುಲಿ ಇದ್ರೆ ಅದಕ್ಕೆ ಬೇಕಾದದ್ದು ಏನು, ಅದಕ್ಕೆ ಆಗಾರ ಬೇಕು, ಮತ್ತೆ ಮೇಟಿಂಗಿಗೆ ಅದು ಇನ್ನು ಮೇಲ್ಗೆ ಫೀಮೇಲ್ ಬೇಕು, ಫೀಮೇಲ್ಗೆ ಮೇಲ್ ಬೇಕು ಅಂತ ನೋಡಿದ್ರೆ ನಮ್ದು ಪ್ರೇ ಬೇಸ್ ತುಂಬ ಚೆನ್ನಾಗಿದೆ. ಅಂದರೆ ಜಿಂಕೆಗಳು, ಕಾಟಿಗಳು, ಈ ಕಡವೆಗಳು, ಬಾಕಿ ಎಲ್ಲ ಪ್ರಾಣಿ ಪಕ್ಷಿಗಳು ಸಂಖ್ಯೆ ತುಂಬಾ ಚೆನ್ನಾಗಿದೆ. ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ 22 ಜಿಂಕೆಗಳಿದೆ, ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ 7 ಕಾಟಿಗಳಿದೆ, ಅದೇ ರೀತಿ ಕಡವೆಗಳು ಒಂದು ಸ್ಕ್ವೇರ್ ಕಿಲೋಮೀಟರ್ಗೆ ಆಲ್ಮೋಸ್ಟ್ 8-10 ಇದೆ. ಹಾಗಾಗಿ ಇದು ಒಂದು ಪ್ರೇ ಬೇಸ್, ಅದೇ ಇದು ಸಸ್ಯಹಾರಿ ಪ್ರಾಣಿಗಳು ಸಂಖ್ಯೆ ತುಂಬಾ ಚೆನ್ನಾಗಿರುವುದರಿಂದ ಅದ ಮೇಲೇನೆ ಡಿಪೆಂಡ್ ಆಗೋದು ಹುಲಿ ಸಂಖ್ಯೆ. ಈ ಸಸ್ಯ ಪ್ರಾಣಿ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಆಗ್ತಾ ಹುಲಿಗಳ ಸಂಖ್ಯೆ ಹೆಚ್ಚಿಗೆ ಆಗ ಕಾರಣ ಇದೆ. ಇನ್ನೊಂದು ಅದು ಯಾಕೆಂದ್ರೆ ಸಂಖ್ಯೆ ಹೆಚ್ಚಿಗೆ ಆದಾಗ ಹುಲಿ ತುಂಬಾ ದೂರ ಓಡಾಡಲ್ಲ. ನಿಮಗೆಲ್ಲ ಗೊತ್ತಿರಬಹುದು ಟೈಗರ್ ಇಸ್ ಎ ಟೆರಿಟೋರಿಯಲ್ ಅನಿಮಲ್, ಅಂದ್ರೆ ಒಂದು ಜಾಗವನ್ನು ಆಕ್ಯುಪೈ ಮಾಡಿಕೊಳ್ಳುತ್ತೆ, ಆಕ್ಯುಪೈ ಮಾಡಿದ ನಂತರ ಆ ಜಾಗವನ್ನು ಡಿಫೆಂಡ್ ಮಾಡುತ್ತೆ ಬೇರೆ ಒಂದು ಟೈಗರ್ ಇಂದ, ಅದು ಆ ಏರಿಯಾನು ಡಿಫೆಂಡ್ ಮಾಡುತ್ತೆ. ಸೊ ಅದಕ್ಕೆ ಇಂಥ ಹುಳಿಗೆ ಅಲ್ಲಲ್ಲೇ ಸಿಕ್ಬಿಟ್ರೆ ಆಗ ಆಗಾರ ಸಸ್ಯಹಾರಿ ಪ್ರಾಣಿಗಳು ಸಿಕ್ಬಿಟ್ರೆ ಅದು ತುಂಬಾ ಜಾಗ ಓಡಾಡಲ್ಲ. ಸೊ ಹಾಗಾಗಿ ಅದು ಟೆರಿಟರಿ ವಿಲ್ ಬಿಕೇಮ್ ಸ್ಮಾಲರ್ ಅಂಡ್ ಸ್ಮಾಲರ್. ಹಾಗಾಗಿ ಒಂದೇ ಕಡೆ ಮ್ಯಾಕ್ಸಿಮಮ್ ಹುಳಿಗಳು, ನಿಮಗೆಲ್ಲ ಗೊತ್ತಿರಬಹುದು ಒಂದು 20-30 ವರ್ಷ ನಮ್ಮ ಸಂಖ್ಯೆ ಎಷ್ಟಿತ್ತು, ಅದರ ಒಂದು 70-80 ಇತ್ತು. ಈಗ ವಿತಿನ್ 10 ಇಯರ್ಸ್ ಅಲ್ಲಿ ಇಷ್ಟು ಗ್ರೋತ್ ಇದೆ ಒಂದು. ಇನ್ನೊಂದು ಹೊಸ ಹೊಸ ಹುಳಿಗಳು ಹುಟ್ಟಿದಾಗ ಅದು ತಾಯಿ 2-2.5 ವರ್ಷದ ಮೇಲೆ ಅದನ್ನು ಬೇರೆ ಕಡೆ ಕಳಿಸ್ಬಿಡುತ್ತೆ. ಕಳಿಸುವಾಗ ಈ ಮರಿಗಳು ದೊಡ್ಡದಾದಾಗ ಅದನ್ನೇ ತನ್ನಕ್ಕೇ ಬೇಕಾದ ಜಾಗ ಅದನ್ನು ಹುಡ್ಕೊಂಡು ಹೋಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು ಬಂಡೀಪುರ ಹತ್ತಿರದಲ್ಲೇ BRT ಇದೆ, BRT ಹತ್ತಿರದಲ್ಲೇ ಮಲೈ ಮಹದೇಶ್ವರ ಬೆಟ್ಟದ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ನಂತರ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಇದೆಲ್ಲ 1,000 ಸ್ಕ್ವೇರ್ ಕಿಲೋಮೀಟರ್ ಅಂತ ಏರಿಯಾ. ಸೊ ಈ ತರ ಒಂದು ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಹುಳಿಗಳು ತನ್ನತಾನೇ ಜಾಗವನ್ನು ಹುಡ್ಕೊಂಡು ಸೊ ದೇ ಡಿಸ್ಪರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಂಡೀಪುರದಿಂದ ನಿಮಗೆ BRT, BRT ಇಂದ ಮಲೈ ಮಹದೇಶ್ವರ, ಮಲೈ ಮಹದೇಶ್ವರದಿಂದ ಕಾವೇರಿ, ಆ ತರ ಇಂಥ ಜಾಗಕ್ಕೆ ಹುಳಿಗಳು ಹುಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ತೊಂದರವಿಲ್ಲ. ಈ ಕಡೆ ನೋಡಿದ್ರೆ ನಾಗರಹೊಳೆ ಇದೆ, ಆ ಕಡೆ ವೈನಾಡ್ ಇದೆ, ಮಧುಮಲೆ ಇದೆ, ಈ ಕಡೆ ಎಲ್ಲವೂ ಕೂಡ ಸುತ್ತಾಡೋದಕ್ಕೆ ಅದಕ್ಕೆ ಬೌಂಡ್ರಿ ಅಂತ ಇರಲ್ಲ ಕಟ್ಟಾಯವಾಗಿ. ಇದು ನಾನು ಕರ್ನಾಟಕದ ಟೈಗರ್, ನಾನು ತಮಿಳ್ನಾಡಿನ ಟೈಗರ್ ಅಂತ ಅದಕ್ಕೆ ಬೌಂಡ್ರಿ. ಸೊ ವೈಲ್ಡ್ ಲೈಫ್ ಡಸ್ಂಟ್ ನೋ ಬೌಂಡ್ರಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಇದಲ್ಲ, 5,520 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ. ಅದೇ ಇಡೀ ಪ್ರಪಂಚದಲ್ಲಿ ಒಂದು ಟೈಗರ್ಕ್ಕಿಂತ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ದ ಟೈಗರ್ ಮೇ ಗೋ ಎಕ್ಸ್ಟಿಂಕ್ಟ್ ಫ್ರಮ್ ಆಲ್ ಅದರ್ ಪ್ಲೇಸ್ ಎಕ್ಸೆಪ್ಟ್ ದಿಸ್ ಪ್ಲೇಸ್ ಅಂತ ನಾನು ಹೇಳಬಹುದು. ಅಂದ್ರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಹುಲಿಗಳು ಸತ್ತರೂ ಸಹ ಈ ಬಯೋಸ್ಫಿಯರ್ ರಿಸರ್ವ್ ಹೇಳ್ತೀವಲ್ಲ ನೀನು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್, ಇಲ್ಲಿ ಹುಲಿಗಳು ಇದ್ದೇ ಇರ್ತದೆ. ಅಂತ ಸೇಫ್ ಪ್ಲೇಸ್, ಅಂತ ಒಂದು ಲಿಂಕೇಜ್ ಇದೆ. ಸೊ ಇಲ್ಲಿಂದ ಆಚೆ ಕಡೆ ಹೋಗ್ಬೋದು, ಆಚೆ ಕಡೆ ಈಗ ಈ ಕಡೆ ಬರ್ಬೋದು. ಸೊ 5,520 ಸ್ಕ್ವೇರ್ ಕಿಲೋಮೀಟರ್ ಅದಕ್ಕೆ ಹುಲಿಗೆ ಇರುವುದರಿಂದ ಇದು ಇಡೀ ಈ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ 724 ಹುಲಿಗಳಿದೆ. ಒಂದೇ ಲ್ಯಾಂಡ್ಸ್ಕೇಪ್ ಅಲ್ಲಿ ಇಷ್ಟು ಹೆಚ್ಚಿಗೆ ಮಟ್ಟದಲ್ಲಿ ಉಳಿಯಿರುವುದು ಇದು ಇಡೀ ದೇಶದಲ್ಲೇ ಇದೇ ಒಂದು ಪ್ರಮುಖವಾದ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಬಹಳ ಮುಖ್ಯವಾಗಿ ಬರೋದಾದ್ರೆ ಈಗ ಸಾಕಷ್ಟು ಕಾಡು ಅಂದ ತಕ್ಷಣವೇ ಜನಗಳ ಮನಸ್ಸಲ್ಲಿ ಕೂತ್ಕೊಳ್ಳುವಂಥದ್ದು ಭಯ ಒಂದು, ಯಾಕೆಂದ್ರೆ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಸಂಬಂಧಪಟ್ಟಾಗೆ, ಮಾನವ ಹಾಗೂ ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಾಗೇನೆ. ಬಹುಶಃ ನನಗನ್ಸೋದು, ಬಹುಶಃ ನನ್ನ ಇಷ್ಟು ವರ್ಷದ ಅಧ್ಯಯನದ ಪ್ರಕಾರ, ಈ ಭಯ ಇದೆಯಲ್ಲ, ಭಯ ಅನ್ನೋದು ನಮ್ಮಲ್ಲಿ ಜನಪದರು, ನಮ್ಮ ಪೂರ್ವಿಕರು ಕೂರಿಸಿರುವಂಥ ಭಯ. ಅದು ಕಾಡು ಅಂತ ಹೇಳಿದ್ರೆ ಹುಲಿ ಇರುತ್ತೆ, ಆನೆ ಇರುತ್ತೆ, ಸಿಂಹ ಇರುತ್ತೆ, ಅಥವಾ ಇತರ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳಿರ್ತವೆ, ಅವು ಯಾವಾಗಲೂ ಕೂಡ ಮನುಷ್ಯರನ್ನು ಕೊಲ್ಲೋದಕ್ಕಾಗಿ ಇರುವಂಥದ್ದು ಅಂತ. ಈ ಭಯದಿಂದಾಗಿ ಈ ಸಂಘರ್ಷಗಳು ಹೆಚ್ಚಾಗ್ತಾ ಇದೆ ಅಂತ ಅನಿಸುತ್ತೆ. ಬಹುಶಃ ಕಾಡಿಂದ ಹೊರಗಡೆ ಬರ್ತಾ ಇದ್ದಾಗೇನೆ ಅದರಿಂದ ಅದ್ರ ಹೋರಾಟ ಮತ್ತು ಅದನ್ನು ಓಡಿಸೋದಕ್ಕೆ ಪ್ರಯತ್ನ ಪಡುವಂಥದ್ದು, ಈ ಥರದ ಕ್ರಮಗಳು ಅರಣ್ಯ ಇಲಾಖೆಗೆ ಭಾಳ ಪ್ರಮುಖವಾಗಿರುವಂಥದ್ದು. ಏನೆಲ್ಲ ಮಾಡ್ತಾ ಇದೆ ಸರ್ ಈಗ ಈ ಸಂಘರ್ಷವನ್ನು ತಡೆಗಟ್ಟೋದಕ್ಕೆ? ಹೌದು, ತಾವು ಹೇಳುವ ಪ್ರಕಾರ ಮಾನವ ಪ್ರಾಣಿ ಸಂಘರ್ಷ ಇಲ್ಲಿ ಅತಿ ಹೆಚ್ಚು ಇದೆ. ನಿಮಗೆಲ್ಲ ಗೊತ್ತದ್ದು ಇಷ್ಟು ಸಂಖ್ಯೆಯಲ್ಲಿ 143 ಹುಲಿಗಳು, 200 ಲೆಪರ್ಡ್ಗಳು, ಚಿರತೆಗಳು, ಅರೌಂಡ್ 3,000 ಆನೆಗಳು ಅಂತ ಇರತಕ್ಕಂಥ ಜಾಗದಲ್ಲಿ ಈ ಥರ ಒಂದು ಮಾನವ ಪ್ರಾಣಿ ಸಂಘರ್ಷ ಇದ್ದೇ ಇರುತ್ತೆ. ಬಟ್ ಇದ್ರೂ ಸಹ ನಾವು ನಮ್ಮ ಈಗ ಇಲಾಖೆಯಿಂದ ಹಲವಾರು ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಮೇನ್ ನಮಗೆ ಸಂಘರ್ಷದಲ್ಲಿ ಬಹಳ ಮುಖ್ಯವಂಥದ್ದು ಆನೆ, ಮಾನವ ಆನೆ ಸಂಘರ್ಷ ಒಂದು ಬಹಳ ದೊಡ್ಡದು. ಯಾಕಂದ್ರೆ ನಮ್ಮ ಬಂಡೀಪುರ ನಾರ್ಥನ್ ಪೋರ್ಷನ್ ಇದೆಲ್ಲ 340 ಕಿಲೋಮೀಟರ್ ಬೌಂಡ್ರಿ ಇದೆ. ಸೊ ಬೌಂಡ್ರಿ ವಿದ್ದ ಫಾರ್ಮರ್ಸ್ ಫೀಲ್ಡ್ ಆಗಿರ್ಬೋದು, ರೆವಿನ್ಯೂ ಲ್ಯಾಂಡ್ ಇರಬಹುದು, ಅಲ್ಲೇ ನಮಗೆ ಬಹಳ ಸಂಘರ್ಷ ಬರುವುದು. ಯಾಕಂದ್ರೆ ಆನೆಗಳು ಹೊರಗಡೆ ಹೋಗಲಿಕ್ಕೆ ಇಷ್ಟಪಡ್ತದೆ, ಯಾಕಂದ್ರೆ ಅಲ್ಲಿ ರೈತರುಗಳು ಬಾಳೆ, ಕಬ್ಬು, ಜೋಳ ಇದೆಲ್ಲ ಬೆಳೆದಾರೆ. ಅದು ಈ ಪ್ರಾಣಿಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಪ್ರಾಣಿಗಳು, ಯಾಕಂದ್ರೆ ನಿಮಗೆ ಗೊತ್ತಿದೆ ಆನೆಯೋಡೆ ಬಯಾಲಜಿ ಹೆಂಗಿದೆ ಅಂದ್ರೆ ಅದರ ಡೈಜೆಷನ್ ಕೆಪಾಸಿಟಿ 40% ಮಾತ್ರ ಇದೆ. ಸೊ 60% ಆಫ್ ದ ಏನು ಆಗಾರ ತಿನ್ನತ್ತೋ ಇಟ್ ಗೋಸ್ ವೇಸ್ಟ್ ಎಂದ್ರೆ ಡಂಗಾಗಿ. ಸೊ ಹಾಗಾಗಿ ಒಂದು ಹೋಲ್ ಡೇ ಇಟ್ ಹ್ಯಾಸ್ ಟು ಈಟ್, ಪೂರ್ತಿ ದಿನ ಪೂರ್ತಿ ಅದು ಆಗಾರ ತಿಂತಾನೆ ಇರ್ಬೋದು. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಕಬ್ಬು, ಜೋಳ, ಇದು ಬಾಳೆ ಅಂತ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಸಿಕ್ಬಿಟ್ರೆ ಒಂದು ತಾಸು ಸಾಕು ಅದಕ್ಕೆ. ಒಂದು ತಾಸು ಹೋಗಿ ಅಲ್ಲಿ ಊಟ ಮಾಡಿದ್ರೆ ಅದಕ್ಕೆ ಹೊಟ್ಟೆ ತುಂಬಿಡುತ್ತೆ, ಅವತ್ತು ದಿವಸಕ್ಕೆ ಏನು ಬೇಕೋ ಎಲ್ಲ ಸಿಕ್ಬಿಡುತ್ತೆ. ಹಾಗಾಗಿ ಇದು ಅಟ್ರಾಕ್ಟಿಂಗ್ ಕ್ರಾಪ್ಸ್ ಅದು. ಹಾಗಾಗಿ ನಾವು ಇದನ್ನು ಆನೆಗಳು ಕಾಡು ಬಿಟ್ಟು ನಮ್ಮ ನಾಡಿಗೆ ಹೋಗಬಾರದು ಅಂದ್ಬಿಟ್ಟು ನಾವು EPT ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಅಂತ ಒಂದು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸೋಲಾರ್ ಫೆನ್ಸ್, ಟೆಂಟಕಲ್ ಸೋಲಾರ್ ಫೆನ್ಸ್ ಅಂತ ಒಂದು ಅದನ್ನು ಮಾಡ್ತಾ ಇದ್ದೀವಿ. ಪ್ಲಸ್ ಇತ್ತೀಚೆಗೆ ಲಾಸ್ಟ್ 5 ವರ್ಷದಿಂದ ನಮ್ದು ರೈಲ್ ಬ್ಯಾರಿಗೇಡ್ ಅಂತ ಒಂದು ಹೊಸ ಯೋಜನೆ ಮಾಡ್ತಾ ಇದೀವಿ. ಅದ್ರ ಮೂಲಕ ನಾವು ಯೂಸ್ಡ್ ರೈಲ್ಸ್, ಡಿಸ್ಕಾರ್ಡೆಡ್ ರೈಲ್ಸ್ ಇದಲ್ಲ ಅದನ್ನು ತಗೊಂಡು ಬಂದು 5 ಅಡಿ 6 ಅಡಿಗೆ ಒಂದು ಬೇಲಿ ಮಾಡ್ತಾ ಇದೀವಿ. ಇದು ತುಂಬ ಚೆನ್ನಾಗಿದೆ. ನೀವೆಲ್ಲ ನಮ್ಮ ಬಂದಿಪುರಕ್ಕೆ ಬಂದರೆ ಕಾಣಬಹುದು, ನಮ್ದು ರೈಲ್ ಬ್ಯಾರಿಗೇಡ್ ಪಕ್ಕದಲ್ಲೇ ಬಾಳೆ ಬೆಳೀತಾರೆ. ಅಂದರೆ ಅಷ್ಟು ಸೇಫ್ಟಿಯಾಗಿ ಆನೆಗೆ ಇದೆ. ಇದ್ರೂ ಸಹ 1 ಅಥವಾ 2 ಮೇಲ್ ಎಲಿಫೆಂಟ್ಸ್ ಅಂದ್ರೆ ಬುಲ್ಸ್ ವಿಲ್ ಬ್ರೀಚ್ 1 ಅಥವಾ 2, ಬಟ್ 99% ಒಳ್ಳೆ ಕಂಟ್ರೋಲ್ ಆಗಿದೆ. ಸೊ ರೈತರುಗಳೆಲ್ಲ ಕೆಲವು ಭಾಗದಲ್ಲಿ ರೈತರೆಲ್ಲ ಬಹಳ ನೆಮ್ಮದಿಯಾಗಿ ಎಲ್ಲ ರೀತಿಯ ಬೆಳೆಗಳನ್ನ ಬೆಳೀತಾರೆ. ಬಟ್ ಇದು ಏನಾದ್ರು 314 ಕಿಲೋಮೀಟರ್ ನಾವು ಬೌಂಡ್ರಿ ಮಾಡುವುದು ಬಹಳ ಕಷ್ಟ. ಯಾಕಂದ್ರೆ ಇದು 1 ಕಿಲೋಮೀಟರ್ಗೆ ನಮಗೆ 1.6 ಕ್ರೋರ್ ಬೇಕೆ. ಇದು ಬಹಳ ಕಾಸ್ಟ್ಲಿ ಅಫೇರ್ಸ್ ಇರುವುದರಿಂದ ಇದು ಹಂತ ಹಂತವಾಗಿ ವರ್ಷಕ್ಕೆ 10 ಕಿಲೋಮೀಟರ್ 15 ಕಿಲೋಮೀಟರ್ ಮಾಡ್ತಾ ಬರ್ತೀವಿ. ಪ್ಲಸ್ ಇದು ಮಾತ್ರ ಇಲ್ಲ, ನಮ್ದು ADC ಕ್ಯಾಂಪ್ ಅಂತ ಹೇಳ್ಕೊಳ್ತೀವಿ, ಆಂಟಿ ಡಿಪ್ರೆಡೇಷನ್ ಕ್ಯಾಂಪ್. ಆನೆ ಕಾಡು ಬಿಟ್ಟು ಊರಿಗೆ ಬಂದರೆ ನಮ್ಮ ಜನ ಅದನ್ನು ವಾಪಸ್ ಕಾಡಿಗೆ ಓಡಿಸ್ತಾರೆ ಅಂತ. ನಮ್ಮ ಹತ್ರ ಒಂದು ಆಲ್ಮೋಸ್ಟ್ 100 ಜನ ಮೇಲೆ ಇದ್ದಾರೆ. ಆಲ್ಮೋಸ್ಟ್ ನಮ್ಮದು 17-18 ಆಂಟಿ ಡಿಪ್ರೆಷನ್ ಕ್ಯಾಂಪ್ಸ್ ಇದೆ. ಅದು ಮಾಡ್ತೀವಿ. ಅದು ಬಿಟ್ಟು ಮತ್ತೆ ನಾವೊಂದು ಪ್ರಚಾರ ಮಾಡ್ತೀವಿ. ಸೊ ಜನರಿಗೆ ಆನೆ ಬಂದರೆ ಏನು ಮಾಡಬೇಕು, ಹುಲಿ ಕಾಡು ಬಿಟ್ಟು ನಾಡಿಗೆ ಬಂದರೆ ಏನು ಮಾಡಬೇಕು, ಡೂಸ್ ಅಂಡ್ ಡೋನ್ಸ್ ಅಂತ ಹೇಳ್ತೀವಿ. ಈ ಥರ ಡೂಸ್ ಅಂಡ್ ಡೋನ್ಸ್ ಎಲ್ಲ ಹೇಳಿದರೆ ಜನ ನಮ್ಮನ್ನು ಕಾಪಾಡ್ಕೋಬೇಕು. ಅದು ಈಗ ಹುಲಿ ಹೊರಗಡೆ ಬಂದರೆ ಅದು ದನ ಮೇಲೆ ದಾಳಿ ಮಾಡುತ್ತೆ, ಅದಕ್ಕೆ ಆಗಾರ. ಅದು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ನಮ್ಮ ರೈತರುಗಳು, ಆ ದನನ್ನು ಬಿಡಿಸೋಕ್ಕೆ ಹೋಗ್ತಾರೆ. ಸೊ ಅದು ಹುಲಿ ಸಣ್ಣ ಬೆಕ್ಕು ಅಂತೂ ಆ ಥರ ಇಲ್ಲ. ಹುಲಿಗೆ ಅದು ಆಗಾರ ಮೇಲೆ ನಾವು ಏನಾದರೂ ತಡೆ ಇಟ್ಟರೆ ಅದಕ್ಕೆ ಕೋಪ ಬರುತ್ತೆ, ಆಮೇಲೆ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಸೊ ಹಾಗಾಗಿ ನಾವು ರೈತರಿಗೆ ಹೇಳುವುದು ಏನಂದರೆ, ಯಾವ್ದಾದ್ರು ಹುಲಿ ಬಂದು ಏನಾದರೂ ನಿಮ್ಮದು ದನ ಮೇಲೆ ದನ ಕುರಿ ಎಲ್ಲ ಹಿಡಿದ್ರೆ ಬಿಟ್ಟುಬಿಡಿ, ನಾವು ಅದಕ್ಕೆ ಸೊ ಹೌದು ನಾವು ಅದಕ್ಕೆ ಅಮೌಂಟ್ ಕೊಡ್ತೀವಿ, ಪರಿಹಾರ ಕೊಡ್ತೀವಿ. ಸೊ ಹಾಗಾಗಿ ನೀವು ಹೋಗಿ ಅದನ್ನು ಬಿಡಿಸೋಕೆ ಹೋಗಬೇಡಿ ಅಂತ ನಾವು ಅವ್ರಿಗೆ ಭಾಳ ಸಾರಿ ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ಸೊ ಹಾಗಾಗಿ ಆ ಥರ ಇದ್ದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ. ಸೊ ನಮಗೆ ಯಾವುದೇ ತೊಂದರೆ ಇಲ್ಲ. ಆ ಥರ ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಪ್ರಚಾರ ಮಾಡ್ತೀವಿ. ಇನ್ನೊಂದು ಈಗ ಬಂಡೀಪುರ ಯುವ ಮಿತ್ರ ಅಂತ ಒಂದು ಯೋಜನೆ ಮಾಡ್ತೀವಿ. ಅದು ಮೂಲಕ ಏನಂದರೆ ಸುತ್ತಮುತ್ತ ಇರುವ ಶಾಲೆ ಮಕ್ಕಳಿಗೆ ಅವರನ್ನು 1 ದಿವಸ ನಮ್ಮ ಬಂಡೀಪುರಕ್ಕೆ ಕರ್ಕೊಂಡು ಬಂದು ಒಂದು ಪಾಠ ಓದಿ ಅವ್ರಿಗೆ ಫ್ರೀ ಸಫಾರಿ ಮಾಡಿ ಫ್ರೀ ಊಟ ಕೊಟ್ಟು ನಾವು ಅವ್ರು ಕಳಿಸ್ತಾ ಇದ್ದೀವಿ. ಆವಾಗ ನಾವು ಈ ಮಾನವ ವನ್ಯಜೀವಿ ಸಂಘರ್ಷ ಬಗ್ಗೆ ನಾವು ಏನು ಮಾಡಬೇಕು, ಏನು ಮಾಡಬಾರದು, ಹುಲಿ ಯಾಕೆ ಹೊರಗಡೆ ಹೋಗ್ತಾ ಇದೆ, ಆನೆ ಯಾಕಡೆ ಹೊರಗಡೆ ಹೋಗ್ತಾ ಇದೆ, ಹೊರಗಡೆ ಬಂದರೆ ನಾವು ಸುತ್ತಮುತ್ತ ಇರುವ ಗ್ರಾಮಸ್ಥರು ಏನು ಮಾಡಬೇಕು ಅನ್ನೋದು ಬಗ್ಗೆ ಈ ಶಾಲೆ ಮಕ್ಕಳಿಗೆ ಅರಿವು ಮೂಡಿಸ್ತೀವಿ. ಇವ್ರಿಗೆ ಅರಿವು ಮೂಡಿಸಿದ ಮೂಲಕ ಇವರು ಹೋಗಿ ಅವ್ರ ತಂದೆ ತಾಯಿಗೆ ಹೇಳ್ತಾರೆ, ಮತ್ತು ಅದು ಮೂಲಕ ಎಂಟೈರ್ ಕಮ್ಯುನಿಟಿಗೆ ಅದು ಪ್ರಚಾರ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ನಾವು ಪ್ರಚಾರದಿಂದ ಮತ್ತು ಸುಮಾರು ಕೆಲಸ ಮಾಡಿ ಇದು ಮಾನವ ವನ್ಯ ಪ್ರಾಣಿ ಸಂಘರ್ಷ ಕಡಿಮೆ ಮಾಡೋಕ್ಕೆ ನಾವು ಸುಮಾರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆಯದು ಸರ್, ಭಾಳ ದೊಡ್ಡ ಕೆಲಸ. ಈಗ ಇನ್ನೊಂದೇನು ಅಂತೇಳಿದ್ರೆ, ಒತ್ತಡಗಳು ಕಾಡಿನ ಮೇಲೆ ಒತ್ತಡಗಳು ಜಾಸ್ತಿ ಇರುತ್ತೆ. ಅದು ಒಂದು ಕಾಡು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅಂಚು ಅಂತ ಇರುತ್ತೆ, ಬಾರ್ಡರ್ ಅಂತ ಇರುತ್ತೆ. ಬಾರ್ಡರ್ ಅಂತ ಇದ್ದಾಗಲೇ ಅಲ್ಲಿಂದನೂ ಊರು ಶುರು ಆಗುತ್ತೆ, ಅಥವಾ ಹಳ್ಳಿಗಳು ಶುರು ಆಗುತ್ತೆ, ಅಥವಾ ಹೊಲಗಳು ಶುರು ಆಗ್ತವೆ, ಅಥವಾ ಗದ್ದೆಗಳು ಶುರು ಆಗ್ತವೆ. ಹೀಗಿದ್ದಾಗ ಸುತ್ತಮುತ್ತ ಇರುವಂಥ ಹಳ್ಳಿಗರ ಸಹಕಾರ ಮತ್ತು ಸಪೋರ್ಟ್ ಇಲ್ಲದೆ ಬಹುಶಃ ಕಾಡಿನ ಸಂರಕ್ಷಣೆ ಭಾಳ ಕಷ್ಟ ಅಂತ ಅನಿಸುತ್ತೆ. ಏನು ಮಾಡ್ತಾ ಇರಿ ಇದಕ್ಕೆಲ್ಲ? ಸತ್ಯ, ನಿಮಗೆಲ್ಲ ಗೊತ್ತಾಗಬಹುದು, ಒಂದೇ ಕಾಡು ಬೇರೆ ಬೇರೆ ರೀತಿಯಾಗಿ ಘೋಷಣೆ ಆಗುತ್ತೆ. ಒಂದೇ ಕಾಡು ರಿಸರ್ವ್ ಫಾರೆಸ್ಟ್ ಆಗಿ ಫಸ್ಟ್ ಘೋಷಣೆ ಆಗುತ್ತೆ, ಅದೇ ಕಾಡು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಘೋಷಣೆ ಆಗುತ್ತೆ, ಅದೇ ಕಾಡು ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಆಗುತ್ತೆ, ಅದೇ ಕಾಡು ಟೈಗರ್ ರಿಸರ್ವ್ ಆಗುತ್ತೆ, ಆಮೇಲೆ ಈವನ್ ಅದೇ ಕಾಡು ಎಲಿಫೆಂಟ್ ರಿಸರ್ವ್ ಆಗಿ ಆಗುತ್ತೆ. ಸೊ ಜನರುಗಳಿಗೆ ಆವಾಗ ಒಂದೊಂದಾಗಿ ಘೋಷಣೆ ಆಗ್ತಾ ಆಗ್ತಾ ಪ್ರೊಟೆಕ್ಷನ್ ಸ್ಟ್ಯಾಟಸ್ ಹೆಚ್ಚು ಹೆಚ್ಚು ಆಗಿ ಹೋಗಿ ನಾವು ಯಾವುದೇ ಈವನ್ ರೈತರಾಗಲಿ ಲೋಕಲ್ ಜನಗಳು ಕಾಡು ಒಳಗಡೆ ಬಿಡಲ್ಲ, ಅವರನ್ನು ದೂರ ಆಗ್ತೀವಿ. ಹಾಗಾಗಿ ಅವ್ರಿಗೂ ಕೂಡ ಕೋಪ ಬಂದಿದೆ, ನಮ್ಮ ಕಾಡು ನಾವೇ ಪೂರ್ವಕ್ಕಿಂತ ನಾವೇ ಕಾಪಾಡ್ಸಿಂದ ಅರ್ಧ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಅವ್ರಡೆ ಸಪೋರ್ಟ್ ಬೇಕು, ಅವ್ರನ್ನು ಸೇರಿ ಅವರು ನಮ್ಮೊಡೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಕನ್ಸರ್ವೇಷನ್ ಭಾಗಿಯಾಗಿ ಆಗಬೇಕು ಅಂತ ಹೇಳಿ ನಾವು ಒಂದು ಈಕೋ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದಿದೆ, EDC ಅಂತ ಹೇಳ್ತೀವಿ. ನಮ್ಮ ಬಂಡೀಪುರದಲ್ಲಿ 43 ಈಕೋ ಡೆವಲಪ್ಮೆಂಟ್ ಕಮಿಟಿ ಇದೆ. ಆ ಕಮಿಟಿ ಮೂಲಕ ನಮ್ಮ ಸುತ್ತಮುತ್ತ ಇರುವ 134 ಗ್ರಾಮಸ್ಥರು ಸೇರಿ ನಾವು EDC ಅನ್ನು ಮಾಡಿದ್ದೇವೆ. ಈ ಹಿಡಿ ಸಿಹಿಲಲ್ಲಿ ನಾವು ಏನು ಮಾಡ್ತೀವಿ, 100,000 ಅವ್ರಿಗೆ ಸೀಡ್ ಮನಿ ಅಂತ ಕೊಡ್ತೇವೆ. ಆ ಸೀಡ್ ಮನಿ ಇಟ್ಕೊಂಡು ಅವರು ಈಗ ಇಂಟರ್ನಲ್ಲಿ ಅದನ್ನು ಬಟ್ಟಿಗೆ ಬಿಟ್ಟು ಮತ್ತೆ ಅದನ್ನು ಇದಾಗಿ ಮಾಡ್ತಾರೆ. ಪ್ಲಸ್ ನಾವು ಇದಕ್ಕೆ ಸುಮಾರು ಟ್ರೈನಿಂಗ್ಸ್ ಕೊಡ್ತಾ ಇದೀವಿ, ಅಂದರೆ ಲೈವ್ಲಿಹುಡ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅವ್ರಿಗೆ ಬೇರೆ ಬೇರೆ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಈ ಜನಗಳು ಸುತ್ತಮುತ್ತ ಇರೋ ಜನಗಳು ಕಾಡು ಮೇಲೆ ಡಿಪೆಂಡ್ ಆಗಬಾರ್ದು. ಅಂದರೆ ಸೇ ಎಕ್ಸಾಂಪಲ್, ಈಗ ನಾವು ಒಂದು ಉದಾಹರಣೆಗೆ ಒಂದು ಎರಡು ವಿಚಾರ ಬಗ್ಗೆ ಹೇಳ್ತೀನಿ. ಲಂಟನ ಒಂದು ಕಲೆ ಇದೆ, ಅದು ರೋಜಾ ಗಿಡ ಅಂತ ಹೇಳ್ತೀವಿ. ಆ ರೋಜಾ ಗಿಡ ಇಡೀ ಬಂಡೀಪುರಲ್ಲಿ ಇದೆ. ಅದನ್ನು ನಾವು ತೆಗೆದು ಅದು ಅಲ್ಲಿ ನಾವು ಹುಲ್ಲುಗಾವಲು ಮಾಡುವ ಕೆಲಸ ಈಗ ನಾವು ಮಾಡ್ತಾ ಇದ್ದೀವಿ. ಆ ಥರ ಮಾಡುವಾಗ ಆ ರೋಜಾ ಗಿಡನ ತೆಗೆದು ಅವ್ರಿಗೆ ಕೊಡ್ತೀವಿ. ಯಾರಿಗೆ? ಈ ಈಕೋ ಡೆವಲಪ್ಮೆಂಟ್ ಕಮಿಟಿಯಿಂದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಯ ಸಂಘಗಳು ಮಾಡ್ಕೊಂಡಿದ್ದೀವಿ. ಒಂದು 15 ಜನ ಸಂಘ ಮಾಡಿಕೊಂಡು ಅವರಿಗೆ ಫ್ರೀಯಾಗಿ ಸಪ್ಲೈ ಮಾಡ್ತೀವಿ. ಅವರು ಅದನ್ನು ಏನು ಮಾಡ್ತಾರೆ, ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಅದು ಬಾಯ್ಲ್ ಮಾಡಿ ಬೇಯಿಸಿ ಅದರಿಂದ ಸುಮಾರು ಕರಘೋಷಗಳು ಮಾಡ್ತಾರೆ. ಅಂದರೆ ಬುಟ್ಟಿಗಳಿರ್ಬೋದು, ಟೇಬಲ್ ಇರ್ಬೋದು, ಚೇರ್ ಇರ್ಬೋದು, ಸೋಫಾ ಇರ್ಬೋದು, ಸೆಲ್ಫ್ ಬುಕ್ ರ್ಯಾಕ್ಸ್ ಇರ್ಬೋದು, ಶೂ ರ್ಯಾಕ್ಸ್ ಇರ್ಬೋದು. ಆಮೇಲೆ ಈ ಥರ ಬೇರೆ ಬೇರೆ ಬೇರೆ ಕರಘೋಷಗಳು ಪದಾರ್ಥಗಳು ಮಾಡಿ ಅದನ್ನು ಮಾರಾಟ ಮಾಡೋಕ್ಕೆ ನಮ್ಮ ಇಲಾಖೆನೇ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮದು ಸಫಾರಿ ಪಾಯಿಂಟಲ್ಲಿ ಒಂದು ಸ್ಟಾಲ್ ಕೊಟ್ಟು ಆ ಸ್ಟಾಲ್ ಮೂಲಕ ಅವರನ್ನು ಮಾರಾಟ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಈ ರೀತಿ ಮಾಡಿದಾಗ ಜನ ನಮ್ಮ ಕಾಡು ಮೇಲೆ ಡಿಪೆಂಡ್ ಆಗಲ್ಲ. ಇನ್ನೊಂದು ಹೇಳ್ತೀನಿ, ಇದು ಈಗ ಮೊನ್ನೆ 1 ತಿಂಗಳ ಹಿಂದೆ ನ್ಯಾಚುರಲಿಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್, ಅದು ನಮ್ಮ ಬೆಂಗಳೂರಿಂದ ನಮ್ಮ ಕರ್ನಾಟಕ ಈಕೋ ಡೆವಲಪ್ಮೆಂಟ್ ಕಮಿಟಿ ಒಂದು ಬೋರ್ಡ್ ಇದೆ, ಕರ್ನಾಟಕ ಈಕೋ ಟೂರಿಸಂ ಬೋರ್ಡ್. ಆ ಬೋರ್ಡಿಂದ ನಾವು ಒಂದು ವಾರ ಕಾಲ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅದು ಮೂಲಕ ಇವರೆಲ್ಲ ಟ್ರೈನ್ ಆಗಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಇದು ನಮ್ಮ ಸಫಾರಿ ಪಾಯಿಂಟಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಮತ್ತು ಸುಮಾರು ರೆಸಾರ್ಟ್ಗಳಿದೆ ಅಕ್ಕಪಕ್ಕದಲ್ಲಿ ಬಂಡೀಪುರ, ಆ ರೆಸಾರ್ಟ್ಗಳಲ್ಲೂ ಕೂಡ ಇವರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಈ ರೀತಿ ನಾವು ಬೇರೆ ಬೇರೆ ರೀತಿ ಲೋಕಲ್ ಟ್ರೈಬ್ಸ್ಗೆ ಅವ್ರಿಗೆ ಟ್ರೈನಿಂಗ್ ಮಾಡಿ ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಕಾಡು ಮೇಲೆ ಡಿಪೆಂಡ್ ಆಗದಂಗೆ ಬೇರೆ ಬೇರೆ ರೀತಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗಂಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೆಲಸ ಸಿಕ್ಕಿದರೆ ಫಿನಾನ್ಷಿಯಲಿ ಆರ್ಥಿಕವಾಗಿ ಅನುಕೂಲ ಆಗುವಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಸ್ವಸಹಾಯ ಸಂಘಗಳ ಬಗ್ಗೆ ಹೇಳಿದ್ರಿ, ಸ್ವಸಹಾಯ ಸಂಘಗಳ ಸ್ಕಿಲ್ಲನ್ನು ಕೌಶಲ್ಯವನ್ನು ನೀವು ಈ ಕಾರಣಕ್ಕಾಗಿ ಈ ರೀತಿಯಲ್ಲಿ ಬಳಸ್ಕೊಳ್ತಾ ಇರೋದು ಕೂಡ ಭಾಳ ದೊಡ್ಡ ಯೋಜನೆನೇ. ಇಷ್ಟು ದೊಡ್ಡ ಕಾಡಿರೋದ್ರಿಂದ, ಬಹುಶಃ ಸುತ್ತ ಹಳ್ಳಿಗಳಿರೋದ್ರಿಂದ ನಾವಾಗಲೇ ಮಾತಾಡಿದಾಗೆ ಒತ್ತಡಗಳು ಜಾಸ್ತಿ ಇರ್ತವೆ, ಬೆಂಕಿ ಪ್ರಕರಣಗಳು ತುಂಬ ಇದೆ. ಬಂಡೀಪುರದಲ್ಲಂತೂ ಇತ್ತೀಚೆಗೆ ಸ್ವಲ್ಪ ಕೇಳಿಸ್ತಾ ಇಲ್ಲ ಅಷ್ಟೇ, ಬಹುಶಃ ನೀವು ಬಂದ ನಂತರ ಪ್ರೊಟೆಕ್ಷನ್ ಜಾಸ್ತಿ ಆಗಿರ್ಬೋದು, ಆ ಕಾರಣಕ್ಕಾಗಿರ್ಬೋದು. ಹಿಂದೆ ಎಲ್ಲ ಬೆಂಕಿ ಪ್ರಕರಣಗಳು ತುಂಬ ಆಗಿತ್ತು. ಈ ಬೆಂಕಿ ಪ್ರಕರಣಗಳು ಆಗುವಂಥದ್ದೇ ಮಾನವ ನಿರ್ಮಿತ ಪ್ರಕರಣಗಳೇ ಇವು. ಬಹುಶಃ ನೀವು ಕಾಡಂಚಿನಲ್ಲಿರುವಂಥ ಜನಗಳ ಜೊತೆ ನೀವು ಹೇಗೆ ಸಂಬಂಧ ಸೌಹಾರ್ದತೆಯನ್ನು ಉಳಿಸ್ಕೊಂಡಿರ್ತಾರೋ ಅದ್ರ ಮೇಲೆ ಬೆಂಕಿ ಪ್ರಕರಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಈ ಬೆಂಕಿ ಪ್ರಕರಣವನ್ನು ನಿಯಂತ್ರಿಸೋದಕ್ಕೆ ನೀವು ಯಾವ್ಯಾವ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀರಿ? ಹೌದು, ತಾವು ಹೇಳಿದ ಪ್ರಕಾರ ಬಂಡೀಪುರಿಗೆ ಒಂದು ನೆಗೆಟಿವ್ ಪ್ರೊಪಗಂಡ ಅಂದರೆ ಬೆಂಕಿ. ಅಂದರೆ ನಿಮಗೆಲ್ಲ ಗೊತ್ತಿರಬಹುದು, 2017 4,500 ಹೆಕ್ಟೇರ್ ಬೆಂಕಿನಲ್ಲಿ ಪುಷ್ಪವಾಗಿದೆ. ಅದೇ ರೀತಿ 2019 ಕೂಡ 3,160 ಹೆಕ್ಟೇರ್ ಬೆಂಕಿನಲ್ಲಿ ಪುಷ್ಪವಾಗಿದೆ. ಬಟ್ ಕಳೆದ 3-4 ವರ್ಷದಿಂದ ನಾವು ಭಾಳ ಶ್ರಮಪಟ್ಟು ಇವರು ಸುತ್ತಮುತ್ತ ಇರುವ ಟ್ರೈಬಲ್ಸು ಜನಗಳು ಒಟ್ಟಿಗೆ ಭಾಳ ಸಂಪರ್ಕ ಮಾಡಿ ಅವರನ್ನು ನಮ್ಮ ಜೊತೆಗೆ ಸೇರಿಸ್ಕೊಂಡು ನಾವು ಕಾಡನ್ನು ಕಾಪಾಡಿಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ಈ ಬೆಂಕಿ ತಡೆಗಡಲಿಕ್ಕೆ ನಮ್ಮದು ಮೊಟ್ಟ ಮೊದಲಾಗಿ ನಾವು ಮಾಡ್ತಾ ಇರುವುದು ಬೆಂಕಿ ರೇಖೆ ಅಂತ ಒಂದು ಫೈರ್ ಲೈನ್ ಮಾಡ್ತೀವಿ. ನಮ್ಮ ಬಂಡೀಪುರಲ್ಲಿ ಈಗ ಆಲ್ಮೋಸ್ಟ್ 2,781 ಕಿಲೋಮೀಟರ್ ಬೆಂಕಿ ರೇಖೆಗಳಿದೆ. ಇದು ಪ್ರತಿ ವರ್ಷ ನಾವು ಅದನ್ನು ಕಟ್ ಮಾಡಿ ಬರ್ನ್ ಮಾಡಿ ಅದನ್ನು ಮೇಂಟೈನ್ ಮಾಡೋದ್ರ ಮೂಲಕ ಒಂದು ಭಾಗದಲ್ಲಿ ಬಂದ ಬೆಂಕಿಯನ್ನು ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗದಂಗೆ ಇರಬಹುದು. ಇನ್ನೊಂದು ಬಹಳ ಮುಖ್ಯವಂತ ಹೇಳಬೇಕಾದ್ರೆ, ಬೆಂಕಿ ಕಾಲದಲ್ಲಿ 435 ಬೆಂಕಿ ಕಾವಲುಗಾರರು ಅಂತ ಲೋಕಲ್ ಟ್ರೈಬ್ಸ್ಗಳನ್ನು ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ದೀವಿ, ನೇಮಿಸ್ಕೊಂಡಿದ್ದೀವಿ. ಅದು ಮೂಲಕ ಏನಾಗುತ್ತೆ ಅಂದರೆ, ಇವರುಗಳೇ ಲೋಕಲ್ ಟ್ರೈಬ್ಸೇ ಬಂದು ನಮಗೆ ಬೆಂಕಿ ಕಾವಲುಗಾರರು ಬಂದಾಗ ಅವರು ಎಲ್ಲೂ ಬೆಂಕಿ ಕಂಡ್ರೆ ಬೆಂಕಿ ಇದು ಮಾಡ ಬಿಡಲ್ಲ, ಬೆಂಕಿ ಇದ್ರೆ ತಕ್ಷಣ ಹೋಗಿ ಹರಿಸ್ತೀವಿ. ಇನ್ನೊಂದು ಬಹಳ ಮುಖ್ಯ ಅಂತ ಪ್ರಚಾರ ಏನಂದರೆ, ನಾವು ಒಂದೊಂದು ಹಲ್ಲಿ ಹಲ್ಲಿಗೆ ಹೋಗಿ ಒಂದೊಂದು ಟ್ರೈಬಲ್ ಹಾಡಿಗೆ ಹೋಗಿ ನಾವು ಬೀತಿ ನಾಟಕ ಎಲ್ಲ ಮಾಡ್ತೀವಿ. ಆ ಕೆಲಸನ ನಾವು ಲೋಕಲ್ ಟ್ರೈಬ್ಸ್ಗೆ ಕೊಟ್ಟಿದ್ದೀವಿ, ಆ ಜಾಗೃತಿ ಟ್ರೈಬಲ್ ಸಂಘಕ್ಕೆ ಆ ಕೆಲಸವನ್ನು ವಹಿಸೋದ ಮೂಲಕ ಅವರು ಭಾಷೆಯಲ್ಲೇ ಅವರು ಸ್ಲ್ಯಾಂಗಲ್ಲೇ ಅವರು ರೀತಿಯಲ್ಲೇ ಹೋಗಿ ಇವನ್ ಬೀತಿ ನಾಟಕ ಮಾಡ್ತಾರೆ. ಮತ್ತೆ ಸುಮಾರು ಪ್ರಚಾರ ಮಾಡ್ತಾರೆ, ಬೆಂಕಿ ಕೊಡಬೇಡಿ, ಬೆಂಕಿ ಕೊಟ್ಟರೆ ಏನೆಲ್ಲ ಅನಾಕೂಲ ಆಗತ್ತೆ, ಏನೇನೆಲ್ಲ ನಮಗೆ ನೆಗೆಟಿವ್ ಬರ್ತದೆ ಅಂತ ಹೇಳ್ತಾರೆ. ಮತ್ತೆ ಬೆಂಕಿ ಕೊಟ್ಟರೆ ನೀವು ಜೈಲಿಗೂ ಹೋಗುತ್ತೀರಾ, ಆಸ್ ಪರ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಪ್ರಕಾರ ಇದು ತಪ್ಪಾದ ಕಾರ್ಯ ಅಂತ ಅವ್ರಿಗೆ ಭಾಳ ರೀತಿಯಲ್ಲಿ ಅವ್ರ ಭಾಷೆಯಲ್ಲಿ ಅವ್ರಿಗೆ ಪ್ರಚಾರ ಮಾಡ್ತಾರೆ. ಇದು ಒಂದು 134 ಹಳ್ಳಿಗಳಿಗೂ ನಾವು ಬಿಫೋರ್ ಫೈರ್ ಸೀಸನ್ ಅಂದರೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಇದರಲ್ಲಿ ನಾವು ಪ್ರತಿ ಒಂದು ಹಳ್ಳಿಯಲ್ಲಿಗೆ ಹಾಡಿ ಹಾಡಿಗೆ ಹೋಗಿ ನಾವು ಈ ಥರ ಪ್ರಚಾರ ಮಾಡುವುದರಿಂದ ಇದು ಮಾತ್ರ ಇಲ್ಲ, ನಮ್ಮದು ಫೈರ್ ಆ್ಯಂಡ್ ಸರ್ವಿಸ್ ಒಂದು ಡಿಪಾರ್ಟ್ಮೆಂಟ್ ಇದೆ, ಅವ್ರ ಒಟ್ಟಿಗೆ ನಾವು ಜಾಯಿನ್ ಆಗಿ ಅವರು ಒಂದು ಆಲ್ಮೋಸ್ಟ್ 14 ವೆಹಿಕಲ್ಸ್ ಕೊಟ್ಟಿದ್ದಾರೆ, ಫೈರ್ ಎಕ್ಸಿಕ್ಯೂಷನ್ ವೆಹಿಕಲ್ ಪ್ಲಸ್ ಅವರ ಸಿಬ್ಬಂದಿಗಳು 100 ಸಿಬ್ಬಂದಿಗಳು ನಮ್ಮ ಬಂಡೀಪುರಲ್ಲಿ ಇದ್ದಾರೆ. ಸೊ ಹಾಗಾಗಿ ನಮ್ಮ ಜನನೇ ಒಂದು 300-400 ಜನ ಇದ್ದಾರೆ, ಪ್ಲಸ್ ನಮ್ಮದು ಫೈರ್ ವಾಚರೇ ಒಂದು 435 ಜನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ, ಮತ್ತು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ನವರು 100 ಜನ ಇದ್ದಾರೆ. ಹಾಗಾಗಿ ಸುತ್ತಮುತ್ತ ಇಷ್ಟು 1000 ಜನ ನಾವು ಇದ್ಕೊಂಡು ಈಗ ಬಂಡೀಪುರನ ಬೆಂಕಿಯಿಂದ ಲಾಸ್ಟ್ 2-3 ವರ್ಷದಿಂದ ಕಾಪಾಡಿಕೊಂಡು ಬಂದಿದ್ದೀವಿ. ಇದಕ್ಕೆ ನಮ್ಮ ಸುತ್ತಮುತ್ತ ಇರುವ ರೈತರುಗಳು ಟ್ರೈಬಲ್ಸ್ಗಳು ಎಲ್ಲರೋಡೆ ಸಹಕಾರ ಇದೆ, ವಿತೌಟ್ ಅವ್ರ ಸಪೋರ್ಟ್ ಇದೆ ನಾವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರೋಡೆ ನಮ್ಮ ಇಲಾಖೆ ಸಿಬ್ಬಂದಿ ಸುತ್ತಮುತ್ತ ಜನರ ಸಪೋರ್ಟಿಂದ ನಾವು ಈ ಬಂಡೀಪುರ ಕಾಡನ್ನು ಬೆಂಕಿಯಿಂದ ಈ ವರ್ಷ ನಾವು ಕಂಪ್ಲೀಟ್ ಕಾಪಾಡಿದೀವಿ, ಹೋದ ವರ್ಷ ನಾವು ಹಂಗೆ ಕಾಪಾಡಿದೀವಿ. ಭಾಳ ಒಳ್ಳೆ ಸರ್, ಯಾಕೆಂತೇಳಿದ್ರೆ ಜನಗಳ ಸಪೋರ್ಟ್ ಇಲ್ಲದೆ ಯಾವುದನ್ನು ಕೂಡ ಮಾಡೋಕ್ಕಾಗೋದಿಲ್ಲ, ಯಾವುದೇ ಪ್ರೊಟೆಕ್ಷನ್ ಆಗಲಿ ಸಂರಕ್ಷಣೆ ಆಗಲಿ. ಈ ಸಂರಕ್ಷಣೆ ಕಾರ್ಯ ಅನ್ನುವಂಥದ್ದು ಬರೀ ಅಧಿಕಾರಿಗಳಿಂದ ಆಗುವಂಥದ್ದಲ್ಲ, ನೀವು ಮ್ಯಾನೇಜ್ ಮಾಡ್ತೀರಿ ಅಷ್ಟೇ, ಆದರೆ ಪ್ರೊಟೆಕ್ಟ್ ಮಾಡಬೇಕಾಗಿರುವಂಥದ್ದು ಸುತ್ತಮುತ್ತ ಇರುವಂಥ ಜನಗಳೇ. ಯಾಕೆಂದರೆ ನಂತರ ಅದನ್ನು ಉಪಯೋಗ ಎಲ್ಲ ಕಾಡಿನ ಸುತ್ತ ಇರುವಂಥ ಜನಗಳಿಗೆ ಆಗುವಂಥದ್ದು, ಒಂದು ನೀರಾಗಲಿ ಅಥವಾ ಅಲ್ಲಿಂದ ಬರುವಂಥ ಗೊಬ್ಬರ ಆಗಲಿ ಅಥವಾ ನೀರಿನ ಜೊತೆಗೆ ಬರುವಂಥ ಮಿನರಲ್ಸ್ ಆಗಲಿ, ಇವೆಲ್ಲವನ್ನು ಬಳಕೆ ಆಗುವಂಥದ್ದು ಕಾಡಿನ ಸುತ್ತ ಇರುವಂಥ ಜನಗಳೇ. ಹಾಗಾಗಿ ಕಾಡು ನಮ್ದು ಅಂತ ಆಗ್ಬೇಕು. ಸತ್ಯ, ಇದೇ ನಿಟ್ಟಿನಲ್ಲಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ದು ಈಗ ಬಂಡೀಪುರ ಸೇಫ್ ಆಗಿರಬೇಕಾದ್ರೆ ಬಂಡೀಪುರಲ್ಲಿ ಏನು ಕೆಲಸ ಮಾಡಬೇಕು, ಆಂಟಿ ಪೋಚಿಂಗ್ ಕ್ಯಾಂಪ್ ಎಲ್ಲ ಮಾಡಿಕೊಂಡು ಎಂಟೈರ್ ಭದ್ರತೆ ಮಾಡಿ ಇಟ್ಕೊಂಡಿದ್ವಿ. ಬಟ್ ಈಗ ನಮಗೆ ಇರೋ ಸಮಸ್ಯೆ ಇರುವುದು ಬಂಡೀಪುರ ಒಳಗಡೆ ಇಲ್ಲ, ಹೊರಗಡೆ ಸುತ್ತಮುತ್ತಿರುವ ಮಕ್ಕಳು ಸಪೋರ್ಟ್ ಬೇಕು. ಹಾಗಾಗಿ ನಾವು ಹೊಸದಾಗಿ ಬಂಡೀಪುರ ಯುವ ಮಿತ್ರ ಅಂತ ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿಸ್ಕೊಂಡಿದ್ದೀವಿ. ಅದರ ಮೂಲಕ ನಮ್ಮ ಬಂಡೀಪುರ ಸುತ್ತಮುತ್ತಿರುವ ಶಾಲೆ ಮಕ್ಕಳಿಗೆ ಮಂಡೇ ಟು ಫ್ರೈಡೆ 5 ದಿವಸ, ಒಂದು ವರ್ಷಕ್ಕೆ 266 ದಿವಸ ಫ್ರೀ ಸಫಾರಿ ಮಾಡಿ ಒಂದು ನ್ಯಾಚರ್ ಕ್ಯಾಂಪ್ ಮಾಡ್ತಾ ಇದೀವಿ. ಇದರ ಮೇನ್ ಉದ್ದೇಶ ಏನಂದ್ರೆ ನಮ್ಮ ಒಂದು ದಿವಸಕ್ಕೆ 2 ಬಸ್ ಅಂದ್ರೆ 60 ಶಾಲೆ ಮಕ್ಕಳು ನಾವೇ ಶಾಲೆಗೆ ಹೋಗಿ ಕರ್ಕೊಂಡು ಬಂದು ಅವ್ರಿಗೆ ಕ್ಲಾಸ್ ರೂಮ್ ಸೆಷನ್ ಒಂದು ಪಾಠ ಓದಿ ಮತ್ತೆ ಔಟ್ಡೋರ್ ಸೆಷನ್ ಅವ್ರಿಗೆ ಒಂದು ಗೇಮ್ ಮೂಲಕ ಅವ್ರಿಗೆ ವೈಲ್ಡ್ ಲೈಫ್ ಬಗ್ಗೆ ಹೇಳಿಕೊಟ್ಟು ಬಂಡೀಪುರ ಯಾರದು, ಯಾಕೆ ಬಂಡೀಪುರನ ಕಾಪಾಡಬೇಕು, ಆ ಥರ ಬಂಡೀಪುರದ ನಿಮಗೆ ಏನೆಲ್ಲ ಸಿಗ್ತಾ ಇದೆ, ಈ ಥರ ಸುಮಾರು ರೀತಿ ಇದು ಮಾಡಿ ಮತ್ತೆ ಸಾಯಂಕಾಲ ಅವ್ರಿಗೆ ಒಂದು ಸಫಾರಿ ಮಾಡಿಸಿ ಒಂದು ಫ್ರೀ ಊಟ ಕೊಟ್ಟು ಮತ್ತೆ ಅವ್ರಿಗೆ ಎಜುಕೇಷನ್ ಮೆಟೀರಿಯಲ್ಗಳು ಬಂಡೀಪುರ ಮ್ಯಾಮಲ್ಸ್ ಬಂಡೀಪುರ ಟ್ರೀಸ್ ಬಂಡೀಪುರ ಬರ್ಡ್ಸ್ ಅಂತ ಸುಮಾರು ಪುಸ್ತಕಗಳು ಮಾಡಿ ಅವ್ರಿಗೆ ಕೊಡ್ತಾ ಇದೀವಿ. ಇದು ಮೂಲಕ ನಮ್ಮದು ಮೇನ್ ಏನು ಕಾನ್ಸೆಪ್ಟ್ ಅಂದರೆ ಇವತ್ತಿನ ಶಾಲೆ ಮಕ್ಕಳು ನಾಳೆ ಮೇನ್ ಪ್ರಜೆ ಆಗ್ತಾರೆ. ಅವರಿಗೆ ನಮ್ಮ ಬಂಡೀಪುರೋಡೆಯ ಪ್ರಾಮುಖ್ಯ ಏನು, ಬಂಡೀಪುರ ನಮಗೆ ಏನು ಮಾಡುತ್ತೆ, ನಾವು ಬಂಡೀಪುರಿಗೆ ಇನ್ ರಿಟರ್ನ್ ಏನು ಮಾಡಬೇಕು ಅಂತ ಹೇಳೋದ್ರ ಮೂಲಕ ಅವರು ಫಸ್ಟ್ ನಾವು ಟೀಚರ್ಸ್ಗಳು ಇದರಲ್ಲಿ ಕರೆಸ್ಕೊಳ್ತೀವಿ. ಒಂದು ವರ್ಷಕ್ಕೆ 14,000-15,000 ಶಾಲೆ ಮಕ್ಕಳು 1,000 ಟೀಚರ್ಸ್ಗಳಿಗೆ ಟ್ರೈನಿಂಗ್ ಮಾಡುವುದಂದ ಅವರು ಹೋಗಿ ಮತ್ತೆ ಹೇಳ್ತಾರೆ. ಸೊ ಇದು ಮೇನ್ ಕಾನ್ಸೆಪ್ಟ್. ಸೊ ಟೀಚರ್ಸ್ ಟು ಸ್ಟೂಡೆಂಟ್, ಸ್ಟೂಡೆಂಟ್ ಟು ಸ್ಟೂಡೆಂಟ್, ಸ್ಟೂಡೆಂಟ್ ಟು ಪೇರೆಂಟ್ಸ್, ಪೇರೆಂಟ್ಸ್ ಟು ಪೇರೆಂಟ್ಸ್, ಪೇರೆಂಟ್ಸ್ ಟು ಕಮ್ಯುನಿಟಿ, ಆ ಬಂಡೀಪುರ ಸುತ್ತಮುತ್ತ ಇರುವ ಎಲ್ಲ ಜನರಿಗೆ ಇದ್ರ ಬಗ್ಗೆ ಅರಿವು ಬರುತ್ತೆ. ಆಮೇಲೆ ಒಂದು 3-4 ವರ್ಷ ಕಂಟಿನ್ಯೂಸ್ ಮಾಡಿದಾಗ ಆ ಊರ ಮಕ್ಕಳು ಏನು ಹೇಳ್ತಾರೆ, ಬಂಡೀಪುರ ನಮ್ಮದು, ಬಂಡೀಪುರ ನಮ್ಮ ಬಂಡೀಪುರ ನಾವೇ ಕಾಪಾಡಬೇಕು ಅಂತ ಒಂದು ಮನಭಾವನೆ ಬಂದು ಅವ್ರಿಗೆಲ್ಲ ಅರಿವು ಬರುತ್ತೆ. ಹಾಗಾಗಿ ಇನ್ನು ಮುಂದೆ ಬಂಡೀಪುರನ ನಾವು ಫೆನ್ಸಿಂಗ್ ಮಾಡಿಕೊಂಡು ಕಾಪಾಡಬೇಕು ಅವಶ್ಯಕತೆ ಇಲ್ಲ. ಯಾರೋ ಒಂದು ಶಿಕಾರಿ ಮಾಡುವ ಬೇರೆ ಕಡೆಯಿಂದ ಬಂದರೆ ಇವರೇ ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಸರ್ ನೋಡಿ ಯಾರೋ ಬಂದಿದ್ದಾನೆ, ಅವನು ಈ ಊರಿನವನ್ನೆಲ್ಲ ಬೇರೆ ಕಡೆ ಬಂದಾನೆ, ಬಂದದ ಉದ್ದೇಶ ಏನೋ ಶಿಕಾರಿ ಮಾಡೋಕ್ಕೋ ಏನೋ ಬಂದಾರೆ ಅಂತ ಅವರಿಂದನೇ ನಮಗೆ ಬರುತ್ತೆ. ಹಾಗಾಗಿ ಇದರ ಮೇನ್ ಕಾನ್ಸೆಪ್ಟ್ ಈಸ್ ಎ ಸೋಷಿಯಲ್ ಫೆನ್ಸಿಂಗ್. ಬಂಡೀಪುರವನ್ನು ನಾವು ಸೋಷಿಯಲ್ ಫೆನ್ಸಿಂಗ್ ಮೂಲಕ ಪ್ರೊಟೆಕ್ಟ್ ಮಾಡುವ ಹೊರತು ನಾವು ದಂಡ ಇಟ್ಕೊಂಡು ಬೇಲಿ ಇಟ್ಕೊಂಡು ಫಿಸಿಕಲಿ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಪ್ರೋಗ್ರಾಮ್ ನಾವು ಈಗ ಲಾಸ್ಟ್ 1-2-3 ತಿಂಗಳಿಂದ ಹೋಗ್ತಾ ಇದೆ. ಇದುವರೆಗೆ 1,000 ಶಾಲೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವರು ದೇ ಬಿಕೇಮ್ ಬಂಡೀಪುರ ಯುವ ಮಿತ್ರಾಸ್. ದೆನ್ ಇವರುಗಳನ್ನು ನಾವು ಇನ್ನೂ ಮುಂದೆ ಯಾವುದಾದ್ರು ಸರ್ವೆ ಸೆನ್ಸಸ್ ಮಾಡುವಾಗ ನಾವು ಮತ್ತೆ ಬೇರೆ ಏನೇನು ಕೆಲಸ ಮಾಡುವಾಗ ಇವರನ್ನು ನಾವು ಬೆಳೆಸ್ಕೊಳ್ತೀವಿ. ಬೆಳೆಸ್ಕೊಳ್ತು ಮೂಲಕ ಸೊ ಅವ್ರಿಗೆ ಬಂಡೀಪುರ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ, ನಮ್ಮದು ಬಂಡೀಪುರ ಅಂತ. ಹಾಗಾಗಿ ಇದು ಲಾಂಗ್ ಟರ್ಮಲ್ಲಿ ಇದು ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದು ಹೊಸ ಒಂದು ಇನಿಷಿಯೇಟಿವ್ ಮಾಡಿ ಈಗ ಕೆಲಸ ಆಗ್ತಾ ಇದೆ. ನಿಜ ಸರ್, ಯಾಕೆಂದರೆ ಒಂದು ಮಗುವಿಗೆ ನೀವು ಅರಿವನ್ನು ಮೂಡಿಸ್ಬಿಟ್ರೆ, ಅದನ್ನು ತಯಾರು ಮಾಡಿಬಿಟ್ರೆ, ಬಹುಶಃ ಅದು ಒಂದು 10 ಮಕ್ಕಳಿಗೆ ತಲುಪದಾಗೆ, ಒಂದು ಮಗುವಿನ ಬಾಯಿಂದ ಇನ್ನೊಂದು ಮಗುವಿನ ಬಾಯಿಂದ ತಲುಪ್ತಾ ಇಡೀ ಸಮಾಜವನ್ನು ಪರವಾಗಿ, ಕಾಡು ಮತ್ತು ಪರಿಸರದ ಪರವಾಗಿ ಕ್ರಿಯೇಟ್ ಮಾಡುವಂಥ ಒಂದು ಅವಕಾಶಗಳು ನೀವು ಮಾಡ್ತಾ ಇದ್ರಿ. ಭಾಳ ದೊಡ್ಡ ಕೆಲಸ ಅದು. ನಿಜವಾಗ್ಲೂ ಕೂಡ ಮಕ್ಕಳಲ್ಲಿ ಈಗ ಬಿತ್ತನೆ ಮಾಡಿದ್ರೆ ಮುಂದೆ ಯಾವತ್ತೋ ಒಂದು ಹೆಮ್ಮರ ಆಗುತ್ತೆ. ಅದು ಸರಿಯಾಗಿ ಹೇಳಿದಿರಿ. ಹೌದು, ಈಗ ಸರ್ ಬಹಳ ಮುಖ್ಯವಾಗಿ ಕಾಡುವಂತದ್ದು, ಕಾಡಿಗೆ ತುಂಬಾ ದೊಡ್ಡದಾಗಿ ಕಾಡುವಂತದ್ದು ಈ ಕಳ್ಳಬೇಟೆ. ಈ ಕಳ್ಳಬೇಟೆಯ ನಿರ್ವಹಣೆ ಹೇಗಿದೆ ಈಗ? ನಮ್ದು ಹೇಳಿದ್ವಿ ಬಂಡೀಪುರ 50 ವರ್ಷ ಕಾಲ ಈಗ ಕಂಡು ಬಂದಿದೆ ಪ್ರಾಜೆಕ್ಟ್ ಟೈಗರಲ್ಲಿ. ನಮ್ದು ಬಹಳ ಸ್ಟ್ರೆಂತ್ ಅಂತ ಹೇಳಬೇಕಾದ್ರೆ ನಮ್ಗೆ ಕಳ್ಳಬೇಟೆ ಶಿಬಿರಗಳು. ನಮ್ದು ಬಂಡೀಪುರಲ್ಲಿ 53 ಕಳ್ಳಬೇಟೆ ಶಿಬಿರಗಳಿದೆ. ಒಂದು ಕಳ್ಳಬೇಟೆ ಶಿಬಿರಗಳು ನನ್ನ 4 ಲೋಕಲ್ ಟ್ರೈಬ್ಸ್ ಇದ್ದಾರೆ, ದೇ ಆರ್ ಟೆಂಪರರಿ ಎಂಪ್ಲಾಯೀಸ್, ಬಟ್ ಆ ಊರಿನವರ ಟ್ರೈಬ್ಸೇ ಅವರು. ಯಾಕಂದ್ರೆ ಅವರಿಗೆ ಆ ಸುತ್ತಮುತ್ತ ಜಾಗ ಎಲ್ಲ ಗೊತ್ತಿರೋದಂತ. ಕೆಲವರೆಲ್ಲ 20 ವರ್ಷದಿಂದ 25 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ 53 ನಮ್ದು ಕಳ್ಳಬೇಟೆ ಶಿಬಿರದಲ್ಲಿ 200 ಜನ ಕೆಲಸ ಮಾಡ್ತಾರೆ. ದಟ್ ಈಸ್ ಅವರ್ ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್. ಇದು ಬಂಡೀಪುರದ ನರ್ವ್ ಸೆಂಟರ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದೇ ನಮ್ದು ಬಹಳ ಮುಖ್ಯ. ಇವರು ಪ್ರತಿ ದಿವಸ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ದಿವಸ ಎದ್ದು ಒಂದು 7-12 ಕಿಲೋಮೀಟರ್ ಒಂದು ಹಾನನ್ ಆವರೇಜ್ ಒಂದು 10 ಕಿಲೋಮೀಟರ್ ಡೈಲಿ ಫುಡ್ ಪೆಟ್ರೋಲಿಂಗ್ ಮಾಡ್ತಾರೆ. ಆವಾಗ ನಮಗೆ ಇಂಡೈರೆಕ್ಟ್ಲಿ ಯಾರಾದರೂ ಬಂದು ಹೋದ್ರಾ, ಯಾರಾದರೂ ಬಂದು ಶಿಕಾರಿ ಮಾಡೋಕೆ ಬಂದಿದ್ದೀರಾ, ಶಿಕಾರಿ ಮಾಡಿದ್ದೀರಾ, ಅದಾ ಮರ ಗರ ಏನೋ ಕಟ್ ಮಾಡಿದಿರಾ ಅಂತ ಒಂದು ಇಂಡೈರೆಕ್ಟ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಮ್ಮ ಸ್ಟಾಫ್ಗೆ ಅಂದರೆ ಫಾರೆಸ್ಟ್ ಗಾರ್ಡ್ಗೆ ನಮ್ಮ RFO ಇನ್ಫಾರ್ಮೇಷನ್ ಕೊಡ್ತಾರೆ. ಆ ಇನ್ಫಾರ್ಮೇಷನ್ ಮೂಲಕ ಇವರು ತಕ್ಷಣ ಹೋಗಿ ಅದ ಮೇಲೆ ಕ್ರಮ ತಗೋತಾರೆ. ಹಾಗಾಗಿ ಇವರಿಗೆ ಅಲ್ಲೇ ಇರಬೇಕು. 53 ಕಳ್ಳಬೇಟೆ ಶಿಬಿರದಲ್ಲಿ ಜನ ವಾಸ ಮಾಡ್ತಾರೆ. ಅವ್ರಿಗೆ ರೇಷನ್ ಬೇಕಾದರೆ ಊಟ ಅಡುಗೆ ಮಾಡೋಕ್ಕೆ ಅಂದರೆ ರೇಷನ್ ಎಲ್ಲ ನಾವು ಸಪ್ಲೈ ಮಾಡಿಬಿಡ್ತೀವಿ. ಅವ್ರಿಗೆ ಬೇಕಾದ್ರೆ ಆರ್ಮ್ಸ್ ಅಂಡ್ ಅಮ್ಯುನೇಷನ್ ನಾವು ಸಪ್ಲೈ ಮಾಡ್ತೀವಿ. ಪ್ಲಸ್ ನಾವು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋಕ್ಕೆ ಇದು ನಮ್ದು ವಾಕಿ ಟಾಕಿಗಳು ಎಲ್ಲ ಇದು ವೈರ್ಲೆಸ್ ಕಮ್ಯುನಿಕೇಶನ್ ಫೆಸಿಲಿಟೀಸ್ನ ನಾವು ಮಾಡ್ತೀವಿ. ಪ್ಲಸ್ ಅವ್ರಿಗೆ ಬೇಕಾದ ಬಟ್ಟೆಗಳು, ಶೂಗಳು, ಬ್ಯಾಗುಗಳು, ಟಾರ್ಚ್ಗಳು, ಈವನ್ ವಾಟರ್ ಬಾಟಲ್ಗಳು, ಒಳ್ಳೆ ಕುಡಿಯ ನೀರು, ಪ್ರತಿಯೊಂದು ಅಲ್ಲಿ ನಾವು ಸಪ್ಲೈ ಮಾಡಿ ನಮ್ದು ಬಂಡೀಪುರದ ಸ್ಟ್ರೆಂತ್ ಅಂದರೆ ಇದೇ. ಇದೊಂದು ಈ 53 ಕಳ್ಳಬೇಟೆ ಶಿಬಿರಗಳೇ. ಬಹಳ ಒಳ್ಳೆ ಸರ್. ಈಗ ಬಹಳ ಮುಖ್ಯವಾದಂತಹ ಕೊನೆಯ ಪ್ರಶ್ನೆ ಬಂದ್ಬಿಡೋಣ. ನೀವಾಗಲೇ ಹೇಳಿದ್ವಿ 3,000 ಆನೆಗಳಿಗೂ ಹೆಚ್ಚು ನಮ್ಮಲ್ಲಿ ಕಾಡಲ್ಲಿ ಕಾಣ್ತಾ ಇದೆ. ಬಂಡೀಪುರ ಟೈಗರ್ ರಿಸರ್ವ್ ಅಲ್ಲಿ ಅಷ್ಟು ಆನೆಗಳು ಕಾಣುತ್ತಾ ಇದ್ದಾವೆ ಅಂತ. ಆನೆಗಳದ್ದು ಒಂದು ಬಿಹೇವಿಯರ್ ಅಂತ ಹೇಳಿದ್ರೆ ಒಂದು ಕಡೆ ನಿಲ್ಲೋದಲ್ಲ, ಅದು ವಲಸೆ ಹೋಗ್ತಾನೆ ಇರ್ತವೆ. ಸಾಮಾನ್ಯವಾಗಿ ತಮಿಳುನಾಡಿಂದ ಕರ್ನಾಟಕಕ್ಕೆ ಬರೋದು, ಇಲ್ಲಿಂದ ಮತ್ತೆ ಬಂಡೀಪುರಕ್ಕೆ ಬರೋ, ಬಂಡೀಪುರ ನಾಗರಹೊಳೆ ಹೋಗೋದು, ಈ ಥರದ ಒಂದು ರೂಟ್ ಇರುತ್ತೆ. ಆನೆ ಪಥ ಅಂತ ಕರಿತೀವಿ ಅದನ್ನು, ಆನೆ ಕಾರಿಡಾರ್ ಅಂತ. ಬಹುಶಃ ದೊಡ್ಡ ಆನೆಯ ಕಾರಿಡಾರ್ ಇರುವಂತಹದ್ದು ನಿಮ್ಮ ಬಂಡೀಪುರದಲ್ಲೇನೆ, ಕಣಿಯನ್ಪುರ ಕಾರಿಡಾರ್. ಏನ್ ಮಾಡ್ತಾ ಇದ್ರಿ ಈಗ? ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಒಂದು ಸಣ್ಣ ಒಂದು ಪ್ರಯತ್ನ ಕೂಡ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ, ಒಂದಿಷ್ಟು ಕಾಡನ್ನ ಪರ್ಚೇಸ್ ಮಾಡಿ ಕಾಡಿಗೆ ಸೇರಿಸೋದು ಅಂತ, ಆ ಥರದ ಒಂದು ಪ್ರಯತ್ನ ಕೂಡ ಆಗಿತ್ತು. ಇದನ್ನ ಈ ಕಣಿಯನ್ಪುರ ಆನೆ ಕಾರಿಡಾರ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ರಿ? ತಮಗೆಲ್ಲ ಗೊತ್ತಿರಬಹುದು ಇದು ಕಣಿಯನ್ಪುರ ಕಾರಿಡಾರ್ ಇರುವುದು ತಮಿಳ್ನಾಡು ಮತ್ತು ಕರ್ನಾಟಕ ಇನ್ ಬಿಟ್ವೀನ್ ಬಾರ್ಡರ್ ಏರಿಯಾದಲ್ಲಿ ಇದೆ. ಇದು ಒಂದು 10-12 ವರ್ಷ ಹಿಂದೆ ಒಂದು 50 ಮೀಟರ್ ಮಾತ್ರ ಬಿಡ್ತು ಇತ್ತು. ಆಮೇಲೆ ಸುತ್ತಮುತ್ತ ಇರುವ ರೆವಿನ್ಯೂ ಲ್ಯಾಂಡ್ ಎಲ್ಲ ನಾವು ಅದನ್ನು Section 4 ಅಂದರೆ ಕಾರ್ಡಾಗಿ ಘೋಷಣೆ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸುಮಾರು ಏರಿಯಾ ನಮಗೆ ಸಿಕ್ಕಿದೆ. ಅದು ಮೂಲಕ ಇದು ಬಿಡುತ್ತ ಈಗ ಒಂದು 100-200 ಮೀಟರ್ 300 ಮೀಟರ್ ಅಚ್ಚಿಗೆ ಆಗಿದೆ. ಈಗ ಪ್ರಾಣಿಗಳು ಆಚೆ ಕಡೆಯಿಂದ ಅಂದರೆ ತಮಿಳ್ನಾಡು ಕಡೆಯಿಂದ ನಮ್ಮ ಕರ್ನಾಟಕ ಕಡೆ ಅಥವಾ ಈಚೆ ಕಡೆಯಿಂದ ಆಚೆ ಕಡೆ ಹೋಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಎಂಟೈರ್ ಕಾರಿಡೋರ್ಸ್ ನಾವು ಸೆಕ್ಯೂರ್ ಆಗಿದೆ. ಅದೇ ರೀತಿ ನಿಮಗೆಲ್ಲ ತಾವು ಹೇಳುವ ಪ್ರಕಾರ ಸತ್ಯ. ಈಗ ಬೇಸಿಗೆ ಕಾಲ ಬಂದರೆ ಈ ಎಂಟೈರ್ ಲ್ಯಾಂಡ್ಸ್ಕೇಪಲ್ಲಿ ಇರುವ ಆನೆಗಳೆಲ್ಲ ಕಬಿನಿಗೆ ಹೋಗುತ್ತೆ, ಆ ಕಬಿನಿ ಬ್ಯಾಕ್ ವಾಟರ್ಗೆ ಹೋಗುತ್ತೆ. ಯಾಕಂದರೆ ಬೇಸಿಗೆ ಕಾಲಲ್ಲಿ ಎಲ್ಲೂ ನೀರು ಸಿಗಲ್ಲ. ಸೊ ಹಾಗಾಗಿ ಆ ಬ್ಯಾಕ್ ವಾಟರಲ್ಲಿ ನೀರು ಸಿಗುತ್ತೆ ಮತ್ತು ಹುಲ್ಲು, ನಮ್ಮದು ಕಬಿನಿ ರಿವರಲ್ಲಿ ನೀರು ಕಡಿಮೆ ಆಗ್ತಾ ಆಗ್ತಾ ಸುತ್ತಮುತ್ತಲ್ಲ ಹುಲ್ಲು ಬರುತ್ತೆ, ಹೊಸ ಹುಲ್ಲು, ಆ ಹುಲ್ಲನ್ನು ತಿನ್ಕೊಂಡು ಇರುತ್ತದೆ. ಸೊ ಹಾಗಾಗಿ ಇದು ಮೂಲಕ ನಾವು ಕಣಿಯನ್ಪುರ ಕಾರಿಡಾರ್ ನಾವು ಸೆಕ್ಯೂರ್ ಮಾಡೋದ ಮೂಲಕ ಈಗ ತಮಿಳುನಾಡು ಈವನ್ ಮುದುಮಲೆ ಆಗಲಿ ಅಥವಾ ಸತ್ಯಮಂಗಲಂ ಕಾಡಿಂದ ಆನೆಗಳು ಈಚೆ ಆಚೆ ಬಂದು ಹೋಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗ ತುಂಬ ಚೆನ್ನಾಗಿದೆ. ಮತ್ತೆ ಈಗ ಎಲ್ಲ ಆನೆ ಸಮ್ಮರಲ್ಲಿ ಬೇಸಿಗೆಯಲ್ಲಿ ಇದು ಆನೆಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ನಾನು ಹೇಳುವ ಪ್ರಕಾರ ಎಲ್ಲ ಆನೆಗಳು ಕಬಿನಿಗೆ ಹೋಗುತ್ತೆ, ಮತ್ತೆ ಕೆಲವು ಆನೆಗಳು ನುಗ್ಗು ಬ್ಯಾಕ್ ವಾಟರ್ಗೆ ಬರುತ್ತೆ. ಸೊ ಮತ್ತೆ ಏನಾದ್ರೂ ಮಳೆ ಬಂದ ಮೇಲೆ ಎಲ್ಲ ಅವರು ಅದು ಜಾಗಕ್ಕೆ ಅದು ಎಲ್ಲೆಲ್ಲಿ ವಾಸ ಇತ್ತೋ ಮತ್ತೆ ವಾಪಸ್ ಹೋಗುತ್ತೆ. ಸೊ ಹಾಗಾಗಿ ಇತ್ತೀಚೆಗೆ ಇಂಥ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ. ಈವನ್ ಕಾರಿಡೋರ್ ಸೆಕ್ಯೂರ್ ಆಗಿದೆ, ಬಾರ ಆನೆಗಳೆಲ್ಲ ತುಂಬ ಖುಷಿಯಾಗಿ ಅದು ಒಂದು ಜಾಗದಲ್ಲಿ ಇದೆ ಈಗ. ಬಹಳ ಸಂತೋಷ ಸರ್, ಸಾಕಷ್ಟು ಮಾಹಿತಿಗಳನ್ನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಸಾಕಷ್ಟು ಹೇಳಿದಿರಿ. ಹಾಗಾಗಿ ನೀವೊಬ್ಬ ಅಧಿಕಾರಿಯಾಗಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ನಿಮ್ಮ ಕಣ್ಣಾಗಿ ಕಾಪಾಡ್ತಾ ಇದ್ದೀರಿ. ಬಹಳ ಸಂತೋಷ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ನೋಡೋ ಕಂಗಳ ಸೀಡಿ ಕೀಳೋ ಬಣ್ಣಗಳುಂಟು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಣೆಯಾದ 50 ವರ್ಷಗಳ ಆಚರಣೆಯ ಸಂದರ್ಭದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಕುಮಾರ್ ಪಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಜಿ ಶಾಂತಕುಮಾರ್. ಸಂಕಲನ ಆರ್ ಲೋಕೇಶ್ವರಿ. ಹಲವಾರು ಶಿವನೇ ನಡೆಯುವ ಬೆಟ್ಟಗಳು ನೂರಾರಯ್ಯ, ನಡೆಯುವ ಬೆಟ್ಟಗಳು ನೂರಾರು. ಕೃಷಿರಂಗದಲ್ಲಿ ಈಗ ಒಂದು ಕೃಷಿ ಹಾಡನ್ನು ಕೇಳೋಣ.